ಅಲ್ಲ ಸುಬ್ಬಣ್ಣ, ನನಗೆ ಆ ಚೀಲ ಖಾಲಿ ಚೀಲ ಇದ್ದಾರೆ ಇಲ್ಲಿಂದ ತುಂಬಿಕೊಂಡು ಹೋಗಿ ತಂದಿದ್ದಾನೋ ಇಲ್ಲ ತುಂಬ್ಕೊ ಬಂದಿದ್ದಾನೋ ಅಂತ ಗೊತ್ತಾಯ್ತದ್ವಲ್ಲ. ಆ ಮರ್ಚ್ಕೊಂಡಿರೋದು ನೋಡಿದ್ರೆ ಯಾಕೋ ಖಾಲಿ ಚೀಲ ಬೇರೆ ಕತೆ. ಇಲ್ಲ ಇಲ್ಲ ಕೆಳಗಡೆ ಕೋಸಿ ಮಂದವಾಗದೆಲ್ಲ ಎತ್ಕೊಂಡ್ ಬರುವಾಗ ನಿಂಗೆ ಗೊತ್ತಾಗ್ಲಿಲ್ವಾ ಜೋಪಾನ್ ಮಾಗ್ ತತ್ತವನ್ನೇ. ಈಗ ನನಗೆ ಆದ್ರೂ ವಸಿ ನಿನ್ ಬಗ್ಗೆ ಅನುಮಾನ. ಇಲ್ಲಿ ಬುಡಪ್ಪ ಆಮೇಲೆ ಹೇಳ್ತೀನಿ ನಾನು, ಹೇಳಕ್ಕಾಗಲ್ಲ ಫೋನ್ ಬಂತು ಅಂತ ಮೊಬೈಲ್ ಇಟ್ಕೊಂಡು ಹಂಗೆ ಎದ್ದೋಗ್ಬಿಡ್ತೀಯ. ಆ ಚೀಲ ಆರೋ ವಸಿ ನಾನೇ ಮಡಗಿರ್ತೀನಿ ಕೊಡು ತಕಪ್ಪ. ಒಳಗಡೆ ಇರೋದ್ ಮಾತ್ರ ನೋಡ್ಬಿಡ ತಕ. ಈಗ ಕಮಲ ತಂಗೆ ಅಂತ ಅಂದಿರೋದಲ್ವ ಹೂಕಪ್ಪ, ಎಷ್ಟು ಸರಿ ಹೇಳಿ ಮರ ನಾನು ನಿನ್ಗೆ ನನಗೇನು ತಂದಿಲ್ಲ ಅಲ್ವಾ ಸುಬ್ಬಣ್ಣನಗಂತೂ ತಂದಿಲ್ಲ ಕವ ನಿನಗೆ ಅಂತಲೇ ತಂದಿರು. ಅದೇನ್ ಮತ್ತೆ ಕೊಡಿಲಿ ವಸಿ, ಈಗಲೇ ಕೊಡಕ್ಕಿಲ್ಲ, ಈಗಲೇ ಹೇಳ್ಬಿಟ್ಟಿವಿನಿ ಬಲವಂತ ಮಾಡಬೇಡ ನೀನು. ಅಪರೂಪಕ್ಕೆ ಕೊಡ್ತೀನಿ ಅಂತ ಅಂತವನೇ ವಸಿ ತಡ್ಕ ಇಲ್ಲ ಹಂಗೆ ಎತ್ಕೊಂಡು ಹೋಗ್ಬಿಟ್ಟ. ಅದು ಹೇಳಕ್ಕಾಗಲ್ಲ. ಈಗ ಮೊದ್ಲು ನಿಂಗೆ ಕಾಫಿ ಕೊಟ್ಬಿಡ್ತೀನಿ ಕುಡಿದು ಬಿಡು, ಆಮೇಲೆ ತಿಂಡಿ ವಿಚಾರ ಅಷ್ಟೊತ್ತಕ್ಕೆನಾರು ಕೊಟ್ಟಿಯ ನೋಡ್ತೀನಿ. ಇಷ್ಟು ದಿವಸ ಕಾಫಿ ಟೀ ಹಂಗೆ ಹಂಗೆ ಕುಡ್ಕೊಂಡು ಹೋಗಿದ್ದೀನಿ ಒಂಚೂರು ಋಣ ತೀರ್ಸವ ಅಂತ ತಂದಿರ್ಬೇಕು. ಯಾಕೆ ಲೆಕ್ಕದ ಪುಸ್ತಕ ಬರಿತಾ ಇಲ್ವಾ ನಾನು? ಪುಕ್ಕಟೇನಿಲ್ಲ ಕಪ್ಪ ಏಮಣ, ಅದೆಲ್ಲ ಲೆಕ್ಕಾಚಾರ. ಆ ಶಂಕರಣ ಕೊಟ್ಟಾಗ ನಾ ಇಸ್ಕೊಂಡಾಗ ಅಯ್ಯೋ ವಿಶ್ವಾಸದಲ್ಲಿ ಯಾವ ಲೆಕ್ಕ ಹಾಕಿ ಬಾ ಶಂಕರಣ. ಒಂದಿನ ಎರಡು ದಿನ ಆದ್ರೂ ಸರಿ ಕಪ್ಪ, ದಿವಸ ನಮ್ದು ಇದ್ದದೇ ಇರ್ತದೆ. ಹಂಗಾಗ್ಬಿಟ್ಟು ಹೋಗಿ ಲೆಕ್ಕಾಚಾರ ಮಾಡ್ಕೊಂಡ ಮಾಡ್ಕತ್ತವಳೆ ನಮ್ಮ ಕಮಲವ್ವ. ಒಳ್ಳೇದಕ್ಕ ಒಳ್ಳೇದು ನೀ ಮಾಡ್ತಾ ಒಳ್ಳೇದೇ ಬರಿತಾ ಇರ್ತೀನಿ ಬಿಡು. ಈಗ ನಿನ್ಗೂ ಹೋಸಿ ಜವಾಬ್ದಾರಿ ಬಂದೈತೆ ಅಂತ ನಿನ್ ಬ್ಯಾಗ್ ನೋಡಿದ್ರೆ ಗೊತ್ತಾಯ್ತದೆ. ಈಗ ಏಮಣ ನೋಡಪ್ಪ, ಈಗ ಮಳೆ ಶುರುವಾಗದೆ. ಮಳೆ ಶುರುವಾದಾಗ ಇನ್ನೂ ಒಂದು ವಿಚಾರ ಬಂದದೆ. 21ನೇ ತಾರೀಕು ಅಂದ್ರೆ ಏನಪ್ಪ, ಇವತ್ತು ವಿಶ್ವ ಜೀವ ವೈವಿಧ್ಯತಾ ದಿನ ಅಂತ ಆಚರಣೆ ಮಾಡಲಾಗ್ತದೆ. ಅಂದ್ರೆ ಭೂಮಿ ಮೇಲೆ ಎಲ್ಲ ಕೀಟ ಪ್ರಪಂಚದಿಂದ ಒಳಗೊಂಡು ಆಗಿ ಮನುಷ್ಯನ್ನು ಸೇರಿದಂಗೆ ಪ್ರಾಣಿ ಪ್ರಪಂಚ, ಸಸ್ಯ ಪ್ರಪಂಚ, ಏನೆಲ್ಲ ಇದೆ ಜೀವಿಗಳು ಎಲ್ಲವಕ್ಕೂ ಬದುಕಕ್ಕೆ ಬೇಕಾದಂತಹ ಹಕ್ಕು ಸಮನಾಗಿ ಇರುತ್ತೆ. ಅವುಗಳ ಶಕ್ತಿಗೆ, ಅವುಗಳ ಜೀವನ ಕ್ರಮಕ್ಕೆ ಅನುಗುಣವಾಗಿ ನಾವು ಅದನ್ನ ಬದುಕಕ್ ಬಿಟ್ರೆ ಆಗ ಈ ಜೈವಿಕ ಸರಪಳಿ ಅಂತ ಏನಿರ್ತದೆ ಇದು ಒಂದು ಸಮತೋಲನದಲ್ಲಿ ಇರ್ತದೆ. ಒಳ್ಳೆ ನಿಜ, ಅದು ಅನಾಹುತಗಳಿಗೆ ಕಾರಣ ಆಗೋದಿಲ್ಲ ಅನ್ನೋದು ಒಂದು ವಿಚಾರ. ಅದಕ್ಕೆ ಈ ಭೂಮಿನಲ್ಲಿರುವಂತಹ ಎಲ್ಲವನ್ನು ಸಹ ನಾವು ಗೌರವಿಸಬೇಕು. ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಕೀಟ ಪ್ರಪಂಚ, ಜಲ ಸಂಪತ್ತು, ಮೀನುಗಳಿರ್ಲಿ, ಮಣ್ಣಿನಲ್ಲಿರುವಂತಹ ಈ ಒಂದು ಬ್ಯಾಕ್ಟೀರಿಯಾಗಳೇನಿವೆ ಅಲ್ಲಿಂದ ಶುರುವಾಯ್ತದೆ ಇದು. ಓ, ಬ್ಯಾಕ್ಟೀರಿಯಾಗಳು ಇದಕ್ಕೆ ಸೇರ್ಕೊಂಡದ? ಇನ್ನೇನಪ್ಪ, ಅವುಗಳು ವೈರಸ್ಸು ಸೇರ್ಕೊಂಡದೆ. ಸರಿ ಸರಿ ಸುಬ್ಬಣ್ಣ, ಈ ಎಲ್ಲದಕ್ಕೂ ಸಂಪತ್ತು ಅಂತ ಇರಲ್ಲ. ಏನ್ ಸಂಪತ್ತು ಅಂದ್ರೆ ದುಡ್ಡ ಬಂದದ ಸೃಷ್ಟಿ ಆದದ್ದು ಹಂಗಲ್ಲ ಕಣಪ್ಪ. ಈಗ ಸಂಪತ್ತು ಅಂದ್ರೆ ಏನಪ್ಪ, ಬರೀ ಏನ್ ನಾವು ಗಳಿಸ್ತೀವಲ್ಲ, ವರ್ಡ್ವೆ ವೈಡೂರ್ಯ ಆಸ್ತಿ ದುಡ್ಡು ಅಲ್ಲ ಸಂಪತ್ತು ಅಂತ. ಇವನ್ ಹೆಂಗೆ ಅಂದ್ರೆ ಮನೆ ಒಳಗಡೆ, ಪೆಟ್ಟಿಗೆ ಒಳಗಡೆ, ಬೀಗ ಹಾಕಿ ಯಾರಿಗೂ ಸಿಗದಂಗ ಏನೇನ್ ಮಡಿಕೊಳ್ಳಕ್ ಆಗತ್ತೆ ಅವನ್ ಮಾತ್ರ ಸಂಪತ್ತು ಅನ್ಕೊಂಡವನೆ. ಅಲ್ಲ ಕಣಪ್ಪ ಶಂಕರಣ್ಣ, ಇವನೆಂಗೂ ಮನೆಯಿಂದ ಹೊರಗಡೆ ತಾನೆ ನಾಲ್ಕು ಕುರಿ ಏನೋ ತಂದವನಲ್ಲ ಕಟ್ಟಿರೋದು, ಅದೇ ಸಂಪತ್ತು ಹಿಡ್ಕೊಂಡು ಹೋದ್ರು. ಲಕ್ಷ್ಮಿ ಅಂತ ಕಾರಣ ಅವನು ಕರೆಯೋದು, ಅದನ್ನು ಮಾರದ್ಮೇಲೆ ದುಡ್ಡು ಬರಕಿಲ್ವ? ಇಲ್ಲ ಸುಮ್ನೆ ಕುರಿ ಮರಿ ತಗೊಂಡವ ನಾವು. ಓ, ಸಂಪತ್ತು ಕುರಿ ಸಂಪತ್ತು, ಕುರಿ ಸಂಪತ್ತು ಹೇಳಕ್ಕಿಲ್ವ? ಆಮೇಲೆ ಅವ್ನು ನಮ್ಮ ಸಂಪತ್ತು ಕೇಳಿಸ್ಕೊಬಿಟ್ಟು ನಮ್ಗೆ. ಆಮೇಲೆ ಸುಬ್ಬಣ್ಣ, ಈ ಕುರಿಗಳ ತಿರುಗಾಡೋ ಲಕ್ಷ್ಮಿ ಅಂತಲೇ ಕರೆಯೋದು ಬ್ಯಾಂಕು ಅಂತ. ಈಗ ಅದಿರ್ಲಿ, ವಿಚಾರ ಹೇಳಿದ್ರು ಒಬ್ರು ತಜ್ಞರು, ಕಮಲಕ್ಕ ನೀನು ವಸಿ ಸಂಕ್ರಣಂಗೆ ಹೇಳಲೇಬೇಕು. ಅವ್ರೇನು ಹೇಳ್ತಾರೆ, ಭೂಮಿನಲ್ಲಿ ಆಹಾರವಾಗಿ ಉಪಯೋಗಿಸುವಂತಹ ಸಾಕಷ್ಟು ಸಸ್ಯ ಪ್ರಕಾರಗಳಿವೆ. ಈಗ ಏನಪ್ಪ, ಈಗ ಭತ್ತ ಅದೊಂದು, ಹಂಗೆ ಗೋಧಿ, ರಾಗಿ, ಕಾಳು ಕಡ್ಡಿ, ಸೊಪ್ಪು, ಸಜ್ಜೆ ಎಲ್ಲ ಐತೆ ಬಿಡಪ್ಪ. ಈ ತರ ಇದೆ ಅಲ್ವಾ. ನೀನು ಲೆಕ್ಕ ಹಾಕ್ತಾ ಹೋದ್ರೆ ಎಷ್ಟಾಗ್ಬೋದು ನೀನು ತಿನ್ನಕ್ಕೆ ಬಳಕೆ ಮಾಡುವಂತ ಸಸ್ಯಗಳು, ಸಸ್ಯ ಮೂಲ ಆಹಾರಗಳು ಎಷ್ಟಾಗ್ಬೋದು ಹೇಳು ನೋಡವ. ಸುಮಾರು ಆಗ್ಬಿಡ್ತವೆ ಎಲ್ಲ. ಈಗ ಸೋರೆಕಾಯಿ, ಬದನೆಕಾಯಿ, ಹೀರೆಕಾಯಿ, ತೊಂಡೆಕಾಯಿ ಎಲ್ಲ ಸಸ್ಯನೇ ಅಲ್ವನಪ್ಪ. ತರಕಾರಿ ಆಯ್ತು, ಸೊಪ್ಪು ತಕಳಪ್ಪ, ಸೊಪ್ಪು, ನುಗ್ಗೆ ಸೊಪ್ಪು, ಆಮೇಲೆ ಗರ ಯದ ಅಂತದಪ್ಪ, ಬಸವನ್ ಸೊಪ್ಪು, ಬಾಯಿ ಬಸ್ಲೆ, ಬಾಯಿ ಬಸ್ಲೆ, ಗಣಕೆ ಸೊಪ್ಪು, ಒಂದಿದ ದಂಟಿನ ಸೊಪ್ಪು, ಕಿಲ್ಕಿರೆ. ನೀನ್ ಎಷ್ಟೇ ಹೇಳು, ನೀನ್ ಎಷ್ಟೇ ಹೇಳು ಅಥವಾ ಎಷ್ಟೇ ಬರೀ ಹೇಳದಲ್ದೆ ಅದನ್ನ ಮಾಡ್ಕೊಂಡು ತಿಂದ್ರುವೆ, ಈ ಭೂಮಿಯಲ್ಲಿ ಎಷ್ಟಿದೆ ತಿನ್ನೋದಕ್ಕೆ, ಆಹಾರವಾಗಿ ಉಪಯೋಗಿಸೋದಕ್ಕೆ ಯೋಗ್ಯವಾದಂತಹ ಸಸ್ಯ ಪ್ರಕಾರಗಳು, ಅದರಲ್ಲಿ ಇನ್ನು ನಾವು ಶೇಕಡ 10% ಬಳಕೆ ಮಾಡ್ತಾ ಇಲ್ಲ ನೋಡ್ದೆ ನನ್ನ. ಇನ್ನ ಇನ್ 90% ಎಲ್ಲವ ಹುಡ್ಕದ್ ನಮ್ಮವ್ವ ಹುಡ್ಕಿದ್ಲುಕವ 90% ಬೆರಕೆ ಸೊಪ್ಪು ಕನಪ್ಪ ಬೆರಕೆ ಸೊಪ್ಪು ಅದೆಂತದ 108 ಜಾತಿದು ಕುಯ್ತಿದ್ಲು ನಮ್ಮವ್ವ. ಹ್ಞೂ ಇದಕ್ಕೆ ಸೀರೆ ಏನವ ಮಡ್ಲಲ್ಲಿ ಮಡ್ಲು ಮಡ್ಲಿಗೆ ಇಷ್ಟ ಅಪ್ಪ ಕುಕ್ಕೆ ತರ ಕಟ್ಕ ಬಂದ್ಬಿಡಳು ಹೋಳಿ ಕಾಳು ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಅಯ್ಯೋ ಶಿವನೇ ಆ ರುಚಿ ಎಲ್ಲವ ಇದ್ದದ ಈಗ ಸೊಪ್ಪು ಯಾಕಿಂಗಾದ ಅಂತ ಗೊತ್ತಾಯ್ತು ಯಾಕೆ ಗಟ್ಮುಟ್ಟಾಗವನೇ ಅಂದ್ರೆ ಹಂಗಲ್ಲ ಬೆರಕೆ ಸೊಪ್ಪು ಪ್ರಭಾವ ಅಂತ ಹಂಗಲ್ಲ. ಈಗ ನಾವಾದ್ರೆ ನಮ್ಮ ಹಳ್ಳಿ ನಾಗ ಏನೋ ಒಂದು 3-4-5-6 ಸಿಗುತ್ತೆ ಮಾಡ್ತೀವಿ. 108 ಮಾಡ್ಬಿಟ್ಟವಳಲ್ಲ ಆಗ್ಲೇನೆ ಅದಕ್ಕೆ ಇವ್ನು ಈ ತರ 108 ದನ ಮೇಯಿಸ್ತಿದ್ಲಲ್ಲ ಕಮಲಕ್ಕ ನಮ್ಮವ್ವ ದನ ಮೇಯಿಸ್ತಾ ಮೇಯಿಸ್ತಾ ಅದ್ರ ಪಡಗದ್ ಮೇಯದಲ್ಲ ತೇವ್ರಿ ಮೇಲೆ ಇರೋದ್ನೆಲ್ಲನು ಒಂದೊಂಚೂರು ಕಿತ್ಕೊಳ್ಳೋದು ಬಾಯ್ ತುದ್ ಬಾಯಿನಲ್ಲಿ ನೋಡೋದು ನಾಲ್ಗೆರ ಒಂಚೂರು ಹಿಂಗೆ ಹಾಕ್ಬಿಟ್ರೆ ಅದೇನಂತ ಕಾರಣ ಗೊತ್ತಾಗ್ಬಿಡೋದು ನಮ್ಮ ಹ್ಞೂ ಇದು ತಿನ್ನ ಇದು ಸೊಪ್ಪು ಅಂತ ಗೊತ್ತಾಗ್ಬಿಡೋದು. ಆಮೇಲೆ ಒಂದು ಸ್ವಲ್ಪ ಏನಾದರೂ ಕರ್ತಾಗಿರ್ತಾ ಅವು ಇವು ಬಂತು ಅಂತ ಕರ್ತಾ ಇರೋದನ್ನು ಕೆಲವೆಲ್ಲ ಉಪಯೋಗಿಸೋಣ ನಮ್ಮವ್ವ. ಹ್ಞೂ ಹಂಗಾಗಿ 108 ಜಾತಿ ಈಗ ನೀ ತಿಂದಿದೆಯಾ ಇಲ್ಲ ಕಣ್ಣ ಓಲಿ ನೀ ಕೂದಿದೆಯಾ ನಿಮ್ಮವ್ವ ನಮ್ಮವ್ವ ಕುಯ್ತಿದ್ಲು ಬಿಡು. ಹಾ ನಿಮ್ಮ ಅಜ್ಜಿ ನಿಮ್ಮವ್ವ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ ನನಗ್ ಗೊತ್ತಿಲ್ಲ. ನೀನೇನೋ ಮನೆ ಬಿಟ್ಟು ಹೊರಗಡೆ ಹೋಗೋದೆ ಕಡಿಮೆ ಅದ ಯಾವ್ದೋ ಸ್ತ್ರೀ ಸಮಾಜ ಅವ ಇವಂತ ಹೊಸಿ ಹೋಗಿ ವೈತಿಯ ವಯಸ್ಸಾದವರು ಈ ಮಳೆ ಓದೋದಿಲ್ಲ ಈ ಮಳೆಗೆ ಒಳ್ಳೊಳ್ಳೆ ಸೊಪ್ಪು ಅಣಬೆ ಇವೆಲ್ಲ ಬರ್ತವೆ ಹುಡುಕೊಂಡು ಹೋಯ್ತಾರೆ. ಅದೇ ಏನ್ ನಾವ್ ಹೋಗ್ಲಿಲ್ಲ ಅಂದ್ರೆ ಜನ ಹೋಗದ್ ಬಿಟ್ಬಿಟ್ಟಿದಾರ ಆಯ್ತಾ. ಈಗ ಇನ್ 90 ಸಸ್ಯಗಳನ್ನ ನಾವು ಬಳಕೆ ಮಾಡಿಲ್ಲ ಅಂತ ಸುಬ್ಬಣ್ಣ ಯಾರೋ ಸಜ್ಜನರು ಹೇಳಿದ್ರು ಅಂತ ಹೇಳ್ತಾರೆ. ಇನ್ 90 ಮನುಷ್ಯನ 10 ಬಳಸದ್ಮೇಲೆ ಮನುಷ್ಯನ್ ಹುಟ್ಟಿದ್ಮೇಲೆ ಇನ್ನೆಷ್ಟು ಪ್ರಾಣಿ ಪಕ್ಷಿಗಳು ಜೀವ ಜಂತು ಅವೇ ಸುಬ್ಬಣ್ಣ ಹಂಗಲ್ಲ ಬಳಸ್ತಿರ್ಬೋದಲ್ವಾ. ಈಗ ಕೆಲವೆಲ್ಲ ಏನಾಯ್ತದೆ ಮೊದ್ಲು ನೋಡಪ್ಪ ಕೆಲವನ್ನ ನಾವು ಆಹಾರವಾಗಿ ಬಳಸ್ತಾನೆ ಇರ್ಲಿಲ್ಲ. ಆಮೇಲೆ ಕ್ರಮೇಣ ನಾಗರಿಕತೆ ಬದಲಾದಂಗೆ ಮನುಷ್ಯ ಹುಡುಕೊಂಡು ಯಾವ್ದಾವ್ದು ತಿನ್ನೋದಕ್ಕೆ ಯೋಗ್ಯ ಅಂತಾಯ್ತು ಅದನ್ನ ಅಭಿವೃದ್ಧಿ ಮಾಡ್ತಾ ಹೋದ. ಅಭಿವೃದ್ಧಿ ಮಾಡದೇ ಇರೋ ಏನಾದ್ವು ಹಂಗೆ ಉಳ್ಕೊಂಡ್ಬಿಟ್ವು. ಈಗ ಆಮೇಲೆ ಇವ್ರೇನ್ ಮಾಡಿದ್ರು ನಮಗೆ ಚೆನ್ನಾಗಿದೆ ಇದು ರುಚಿಯಾಗಿದೆ ಹೊಸಿ ಆದಾಯ ಬರ್ತದೆ ಹೊಸಿ ಕಾಲಕ್ಕೆ ತಕ್ಕಂಗೆ ಇದು ಬೆಳೆ ಬರ್ಸಿಗ್ತದೆ ಅಂತ ಏನ್ ಮಾಡ್ದ ಅದನ್ನ ಬೆಳೆಸ್ತಾ ಹೋದ ತಳಿ ಸಂಶೋಧನೆ ಮಾಡ್ತಾ ಹೋದ. ಅರ್ಥ ಏನಪ್ಪಾ ಅಂದ್ರೆ ಪಾರಂಪರಿಕವಾಗಿ ಇನ್ನು ಸಾಕಷ್ಟು ಆಹಾರಕ್ಕೆ ಯೋಗ್ಯವಾದ ಒಂದು ಬೆಳೆಗಳು ತರಕಾರಿಗಳು ಅಭಿವೃದ್ಧಿ ಆಗಿದೆ ಕೇವಲ ಕೆಲವೊಂದು ಸಣ್ಣ ಪ್ರದೇಶಕ್ಕೆ ಮಾತ್ರ ಮೀಸಲಾಗ್ಬಿಟ್ಟಿವೆ. ಅಂದ್ರೆ ಈಗ ಇವನ್ ಹೇಳದ್ನಲ್ಲ ನಮ್ಮೂರಾಗೆ ಅದ್ ನಿನ್ ಕಾರಣಕ್ಕೆ ಸಿಗಲ್ಲ ಪಕ್ಕದೂರಾಗಿ ಎಲ್ಲೋ ಒಂದ್ ಭಾಗದಲ್ಲಿ ಒಂದ್ ಸ್ವಲ್ಪ ಇರ್ಬೋದು ಅದನ್ನ ಅಭಿವೃದ್ಧಿ ಪಡಿಸ್ಲಿಲ್ಲ. ಅದು ಕಮಲವ್ವ ಈ ಭೌಗೋಳಿಕ ಸನ್ನಿವೇಶ ಅಂತ ನಮ್ಮ ಅಣ್ಣನ ಮಗ ಓದ್ತಿದ್ದ ಬುಕ್ಕ ಅದರಲ್ಲಿ ಇವೆ ಇವೆಲ್ಲ ಬರ್ತವೆ. ಭೌಗೋಳಿಕ ಅಂದ್ರೆ ಒಂದೊಂದು ಭೂಮಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದ್ ತರ ಇದ್ದಂತೆ ಕವ ಆ ಭೂಮಿ ಗುಣನು ಒಂದೊಂದ್ ತರ ಇದ್ದಂತೆ. ಹ್ಞೂ ಆಮೇಲೆ ಅಲ್ಲಿ ಬೆಳೆಯೋ ಬೆಳೆಗಳವೆಲ್ಲ ಸೊಪ್ಪು ಸದೆ ತರಕಾರಿ ಅವು ಇವೆಲ್ಲ ಬೆಳಿತೀವಲ್ಲ ಅವುವೇ ವೈವಿಧ್ಯಮಯ ಇವೆ. ಬದಲಾಯ್ತದಂತೆ ಈ ಮಣ್ಣಿಂದ ಆ ಮಣ್ಣಿಗೆ ರುಚಿನೂ ಬದಲಾಗುತ್ತೆ. ರುಚಿ ದಪ್ಪ ಗಾತ್ರ ಬಣ್ಣ ಎಲ್ಲ ಚೇಂಜ್ ಆದಂತೆ. ಈಗ ಸೇಬು ಕಾಶ್ಮೀರದಲ್ಲಿ ಬೆಳೀತಾರೆ ನಮಗ್ ತಂದು ಸೇಬು ಗಿಡ ಹಾಕೊಂಡ್ರೆ ಬೆಳೆಯಕ್ಕಾಗಲ್ಲ. ಹಂಗೆ ಹವಾಗುಣಕ್ಕೆ ಭೂಮಿ ಗುಣಕ್ಕೆ ಹೋಗ್ದಂತ ಬೆಳೆಗಳನ್ನ ಅಲ್ಲಲ್ಲಿ ಅವೇ ಬೆಳಕತ್ತವೆ. ಅದನ್ನೇ ನೋಡಪ್ಪ ಅದನ್ನೇ ನಾವು ಜೀವ ವೈವಿಧ್ಯತೆ ಅಂತ ಕರೆಯೋದು. ಅಂದ್ರೆ ಗೊತ್ತಾಯ್ತು ಇಲ್ಲಿರೋ ಅಲ್ಲಿರಲ್ಲ ಇಲ್ಲಿ ಬೆಳೆಯೋ ಹಂಗೆ ಅಲ್ಲಿ ಬೆಳೆಯಲ್ಲ ಇಲ್ಲಿ ಬೆಳೆಸೋ ಹಂಗೆ ಅಲ್ಲಿ ಬೆಳೆಸಲ್ಲ ಇಲ್ಲಿ ತಿನ್ನೋ ಹಂಗೆ ಅಲ್ಲಿ ತಿನ್ನಲ್ಲ. ಈಗ ನಮ್ಮವ್ವ ಮಾಡ್ತಿದಂಗೆ ನಾನು ಇನ್ 90% ಅವೆಲ್ಲ ಆ ಸೊಪ್ಪಿನಲ್ಲಿ ಎಲ್ಲ ಕೆಲವೆಲ್ಲ ಉಳ್ಕೊಂಡ್ಬಿಟ್ಟಿರ್ತವೆ. ಆಮೇಲೆ ತರಕಾರಿಗಳಲ್ಲೂ ಒಂದಷ್ಟು ಉಡ್ಕೊಂಡಿರ್ಬೋದು ಉಡ್ಕ್ಬೇಕಷ್ಟೇ ಕಾಡ್ಗೋಗಿ ನಾವು ಏನಾರ ಉಡ್ಕಿ ರುಚಿ ಗಿಚಿ ನೋಡಕ್ ಹೋಗ್ಬಿಟ್ಟು ಪಾಯ್ಸನ್ ಆಗ್ಬಿಟ್ರೆ ಏನೋ ಮಾಡೋದು ನಿಗದ್ಕೊಬಿಟ್ರು ನಾನು ನಮ್ಮವ್ವ ಅದ್ ಯಾವ ಧೈರ್ಯದಲ್ಲಿ ಅದೆಲ್ಲಾನು ತಿಂತಿಲ್ಲೋ ಗೊತ್ತಿರಕಪ್ಪ ನಂಗೆ. ನನಗೆ ಯಾವ್ದಾರು ಒಂದ್ ಸೊಪ್ಪ ಬಾಯಿಗೆ ಹಾಕಬೇಕಾರೆ ಭಯ ಆಯ್ತದೆ ಏನಾರು ವಿಷ ಆಗ್ಬಿಟ್ರೆ ಅಂತ. ಅಣಬೇನು ಹಂಗೆ ಅಂತ ಕಣ್ಣ ಎಲ್ಲ ಅಣಬೆ ತಿನ್ನೋಂಗಿಲ್ಲ ಉಚ್ಚಣಬೆ ತಿನ್ಬಾರ್ದಕ್ಕವ ಹ್ಞೂ ಅದ ಅಗಲವಾಗಿರುತ್ತೆ ಅದು ಉಸಿ ಕಪ್ಪು ಕಪ್ಪಗೆ ಬಂದ್ಬಿಟ್ಟಿರ್ತದೆ ಹಂಗಂದ್ಬಿಟ್ಟು ಸಾಂಬಾರ್ ಮಾಡ್ಕೊಂಡು ತಿನ್ಬಿಟ್ಟೆ ಮಾಡ್ಕೊಂಡು ತಿನ್ಬಿಟ್ರೆ ಆಮೇಲೆ ನಿಮ್ಗೆ ಬೇರೆ ಮಾಡಿ ನಮಗ್ ಬೇರೆ ತಿನ್ಸ್ಬಿಟ್ಟೆ ಅಂದ್ಬಿಟ್ಟು ಏ ಮಣ್ಣ ಬೆಳೆ ಅವಾಗ ಬರ್ತಾ ಇರ್ತಾರೆ ಪಾಪ. ಶಂಕರಣ್ಣ ಆರೋಗ್ಯವಾಗಿದ್ರೆ ಆಮೇಲೆ ನಾವು ತಿನ್ನೋದು. ಓ ಸರಿ, ನಿನಗೆ ಅಣಬೆ ನಾನು ಕಾಣಿಸ್ತಾವೆ ಈಗ ಬರ್ತಾವೆ. ಬೆಳಿಗ್ಗೆ ಅಷ್ಟು ಹೊತ್ಕೆ ಹೋಗ್ಬೇಕು, ಒಂದ್ 4:30-5 ಗಂಟೆಗೆ ಹೊಂಟೋಗ್ಬಿಟ್ರೆ ಬೆಳ್ಳಿಗೆ ಅವಳು ಛತ್ರಿ ಬೆಳಿ ಛತ್ರಿ ಇದಂಗೆ ಇರ್ತಕವಾವು, ಎದ್ದೆದ್ ನಿಂತಿರ್ತವೆ. ಹೋಗ್ತು ಕುಯ್ಕ ಹೋಗ್ತೀನಿ ಸುಮ್ನಿರು. ಅದ್ ಯಾವಾಗ್ಲೋ ಕಾಣೆ ಕುಯ್ಕ ಒಂದ್ ಕೊಟ್ಟನ್ ಸುಮ್ನಿರು, ನನ್ ಮೇಲೆ ನಂಬಿಕೆ ಇಲ್ವಾ? ಅದೇ ಬಿಡೋಣ. ಸುಬಣ್ಣ ಬೆಳಿಗ್ಗೆ ಆಗುತ್ತೆ, ಬೆಳಿಗ್ಗೆ ಹೇಳತ್ವೆ ಇವನು ಬತ್ತಾನೆ ಬತ್ತಾನೆ ಬತ್ತಾನೆ ಅಂತ ಕಾಯ್ಕೊಂಡು ಇವನು ಹೋಗೋತ್ಗೆ ಎಲ್ಲ ಮಲ್ಕೊಂಡಿರತ್ತೆ, ಬೇರೆ ಯಾರೋ ಕಿತ್ಕೊಂಡು ಹೋಗಿರ್ತಾರೆ. ಬಿಸಿಲು ಬಂದಾದ್ಮೇಲೆ ಇರಕ್ಕಿರಕವು ನಾಪತ್ತೆ ಆಗ್ಬಿಟ್ಟಿರ್ತವೆ, ಅದ್ ಹೆಂಗ್ ಉಂಟದವೋ. ಹ್ಮ್, ಈಗ ಬೆಳಿಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಕಾಣಿಸ್ತವೆ. ಈಗ ಸುಬಣ್ಣ, ಜೀವ ವೈವಿಧ್ಯ ಅಂತ ಬರೀ ಮರ ಗಿಡ ಸೊಪ್ಪು ಸೆದೆ ಇದನ್ನೇ ಮಾತಾಡ್ತಿದ್ರೆ, ಈ ಜೀವ ವೈವಿಧ್ಯ ಜೀವದ ಬಗ್ಗೆನೆ ಮಾತಾಡ್ತೀವ ಸುಬ್ಬಣ್ಣ? ಮನ್ಸನ್ನು ಹಬ್ಬ ಜೀವ ಅನ್ಕೋಬಿಟ್ಟು ಬಾಕಿ ಇವೆಲ್ಲ ಇದಾವಲ್ಲ ಹೋಲಿಸಿ. ಈಗ ಕೀಟ ಪ್ರಪಂಚ ಇದೆ, ಕೀಟ ಪ್ರಪಂಚದಲ್ಲಿ ಎಷ್ಟೋ ಈಗ ಜೇಡ ಅವುಗಳಲ್ಲಿ ವಿಷಕಾರಿ ಜೇಡಗಳು ವೈರಸ್ ಹೇಳ್ದಲ್ಲಪ್ಪ. ಸರಿ, ಬತ್ತಿನ ತಡೆಯ ಹೇಳಪ್ಪ, ಹೇಳ ನಿನ್ ಸಮಸ್ಯೆ ಬತ್ತಿನ ತಡೆ. ಈಗ ಕೀಟ ಪ್ರಪಂಚದಲ್ಲಿ ಜೇಡಾನು ಸಹ ಉಪಕಾರಿ ಕೀಟಗಳ ಸಾಲಿಗೆ ಸೇರುವಂತದ್ದು. ಒಂದ್ ಕಡೆ ಜೇಡದ ಗೂಡು ಇತ್ತು ಅಂದ್ರೆ ಜೇಡರ ಬಲೆ ಕಟ್ಕೊಂಡದು ಸಾಕಷ್ಟು ನಮ್ಮ ಬೆಳೆಗೆ ಹಾನಿ ಮಾಡುವಂತಹ ಕೀಟಗಳನ್ನೆಲ್ಲ ಅದು ಚಿಟ್ಟೆಗಳನ್ನೆಲ್ಲ ಇದ್ಬಿಡುತ್ತದಲ್ಲ ಸಿಗಾಕಬಿಡ್ತವೇಕವ. ಅದಕ್ಕೆ ನಿಮ್ ಮನೇಲಿ ನೋಡಿಲ್ಲ ನೋಡಿದೀನಿ, ಮೇಲ್ಗಡೆ ಚಾವಣಿ ಇರ್ತಲ್ವ ಮೂಲೆ ಕಟ್ಕೊಂಡಿರ್ತವೆ, ಅದರಿಂದ ಎಷ್ಟೋ ಸೊಳ್ಳೆಗಳು ಸಿಗಾಕ ಒದ್ದಾಡ್ತಿರ್ತವೆ. ನಾವು ಜೇಡ ಜೇಡ ಅಂದ್ಬಿಟ್ಟು ತೆಗೆದ್ಬಿಡ್ತೀವಿ, ಆ ಬಲೆ ಎಣಿದಿರ್ತದಲ್ಲ ಆ ಸೊಳ್ಳೆ ಸಿಕ್ಕಾಕೊಂಡಾಗ ಹಿಡ್ಕ ತಿನ್ಕತ್ತೆ. ಸೊಳ್ಳೆ ಸಿಗಾಕೊಳ್ಳಿ ಅಂತ ಮನೇಲಿ ಜೇಡ್ರ ಬಲ್ಲೆ ಹಂಗೆಲ್ಲ ಮಾಡಕ್ಕಾದವ ಹಂಗ ಹೇಳದ್ ಅಷ್ಟೇ ಸುಮ್ಮನೆ ಹೇಳದ್ ಹಂಗೆ ನೋಡ್ತಾ ಇರ್ತಾನೆ ಅಷ್ಟೇ, ಇದನ್ನು ತೆಗಿಯಲ್ಲ ಅದನ್ನು ತೆಗಿಯಲ್ಲ ನೋಡ್ತಾ ಇರೋದ್ ಹಂಗೇನೆ. ಇಲ್ಲ ಯಾವ್ದೋ ಒಂದ್ ಪಿಕ್ಚರ್ ನೀ ನೋಡಿದಿಕವ ಅದ್ರಲ್ಲಿ ಇಲ್ಲ ಜೇಡ್ರ ಬಲ್ಲೆ ಅಲ್ಲ ಅದ್ರಲ್ಲ ಕನ್ಬಿಡು ಅದ್ ಯಾವ್ದೋ ಎಲ್ಲಾ ಪಿಕ್ಚರ್ ಅಲ್ಲಿ ಹಳೆ ಫ್ಲಾಶ್ ಬ್ಯಾಗ್ ನೆನ್ಸನಾಗ ಬಿಟ್ಟು ಆಮೇಲೆ ಹಳೆ ನೆನ್ಸತಾರಲ್ಲ. ಇಲ್ಲ ಇದ್ ಯಾವ್ದೋ ಇರು ನೆನ್ಪ್ ಮಾಡ್ಕೊಂಡೆ ಹೇಳ್ಬಿಡ್ತು ನೀರು. ರಾಜ್ಕುಮಾರ್ ಅದಕ್ಕವ ಫಿಲಮ್ ಹಾ ಇದಕ್ಕವ ಆ ಆರ್ತಿ ಮಾಡೋಳೆಲ್ಲ ಇದು ರಾಜ ನನ್ನ ರಾಜ ಇನ್ನೂರು ವರ್ಷಗಳ ಹಿಂದೆ ಅಂದ್ಬಿಟ್ಟು ಕತೆ ಹೇಳ್ತಾರ ಅದ್ರಲ್ಲಿ ಅದೇ ಹುಡಿಕ ಹೋಯ್ತಾರಲ್ಲ 200 ವರ್ಷಗಳದ್ದು ಒಂದ್ ಬಿಲ್ಡಿಂಗ್ ತೋರಿಸ್ಬಿಟ್ಟು ಅದ್ರಲ್ಲಿ ಗೋರ್ಕಾಯಿಲ್ಲ ಕಟ್ಬಿಟ್ಟದಕ್ಕವ ಅಯ್ಯೋ ಕೈಯೇ ಹಿಂಗ್ ಅನ್ಕೋಬೇಕು ಆಗಲಿಕ್ಕೆ ಅಷ್ಟು ಕಟ್ಬಿಟ್ಟಿರ್ತದೆ ಗೋರ್ಖಾ. ನಿಜಲ್ಲೂ ನೋಡ್ಬಿಟ್ಟು ನನ್ಗೆ ಹಿಂಗು ಉಂಟಪ್ಪ ಶಿವನೇನಾಗ್ತಪ್ಪ. ಜೇಡ ಜೊತೆಗೆ ಹಾವು ಚೇಳು ಎಲ್ಲ ಬಿಡ್ತು, ಆಮೇಲೆ ಒಳಗಡೆ ಬಾವಲಿ ಇರ್ತವೆ, ಅವೆಲ್ಲವ ಜೀವ ವೈವಿಧ್ಯದ್ದು ಅಂತಾನೆ ಸುಬ್ಬಣ್ಣ ಹೇಳ್ತಾರೆ. ಒಪ್ಕೋಬೇಕು ನೀನು ನಾನ್ ಹೇಳದ್ನೆಲ್ಲ ಕುಡ್ಕೋ ಚೇಳಿಂದ ಹಿಡಿದು ಕಚ್ಚು ಹಾವಿಂದ ಹಿಡಿದು ಎಲ್ಲವೂ ಕೂಡ ವೈವಿಧ್ಯದಲ್ಲಿ ಬರವೆ. ಪ್ರಕೃತಿಯ ಮಡಿಲಲ್ಲಿ ಏನೇನವ ಎಲ್ಲ ಪ್ರಕೃತಿ ಎಲ್ಲ ವೈವಿಧ್ಯ ಅಕ್ಕಪ್ಪ. ಇರುವೆ ಏನ್ ಜೀವ ಅಲ್ವಾ, ಎಲ್ಲಾನು ಸಾಕೊಳ್ತೀನಿ ಅಂತ ಹೋಗ್ಬೇಡ. ಯಾವ ಸಾಕಿದ್ರು ತಾನೆ ಇದ್ದವಪ್ಪ ಅವು, ಅವು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿ ಜಾಗ ನೋಡ್ಕೋತಾವು. ಏನವ ಇರ್ಬೇಕು ನಾವು ಮನೆ ಮಾಡ್ಕೊಟ್ಟಿದ್ದವ, ಆಮೇಲೆ ಇಲಿಗೆ ಮನೆ ಮಾಡ್ಕೊಟ್ಟವ ನಾವು ಅಲ್ವಾ, ಅವೇ ಮಾಡ್ಕೋತವೆ. ಜೇಡ ಈಗ ಹೇಳದ್ವಲ್ಲ ಜೇಡ ಅದೇ ಕಟ್ಕತ್ತೆ, ನಾವು ಕಟ್ಟಪ್ಪ ಇದೆ ಅಂತ ಹೇಳುವ ಅದೇ ಅದ್ರದ ಅವ್ರು ನೋಡ್ಕತ್ತವೆ. ಅದೇ ವೈವಿಧ್ಯ ಏನಪ್ಪ ಸುಗುಣ ಬಿಡಪ್ಪ ಅರ್ಥ ಆಯ್ತು. ಚೀಲ ಏನ್ ಈ ಕಡೆ ಮಾಮೂಲಿ ಇರಪ್ಪ ಕೊಟ್ಟನ ಅದೇನು ಸುಬಣ ಬಂತವಳಿಂದ ನೋಡ್ತಾವನಿ ಬರೀ ಚೀಲದ ಮೇಲೆ ಕಣ್ಣಲ್ಲ ನಿನ್ಗೆ ಏನೂ ತರದ ಇವತ್ತು ಚೀಲ ಪಾಪ ಕಮಲವನ್ ಬೇರೆ ಆಸೆ ಉಡಿಸ್ಬಿಟ್ಟು ಆ ಯಮ್ಮ ಸರಿಯಾಗಿ ನನ್ನ ಒಂದ್ ಕಣ್ ನನ್ ನೋಡ್ತದೆ ಇನ್ನೊಂದ್ ಕಣ್ ಚೀಲ ನೋಡ್ತದೆ ಕಮಲ ಒಂದು ಕೊಟ್ರಕ್ಕೆ ಇವತ್ ಕೊಟ್ಟು ಸುಮ್ನಿರು ಆಮೇಲೆ ಇವತ್ತು ವಾಪಸ್ ತಗೊಂಡ್ಬಿಟ್ಟನು ಇವತ್ ಕೊಟ್ಟೆ ಕೊಡ್ತೀನಿ ಕಣ್ಣಿಗೆ. ಅದಕ್ಕೆ ಅದಕ್ಕೆ ಈಗ ಅವನ್ ಬಾಯಿಲೆ ಬಂತಲ್ಲ, ಈಗ ಇನ್ನೊಂದ್ 5 ನಿಮಿಷಕ್ಕೊಂದು ಫೋನ್ ಬರ್ತದೆ, ಹಂಗೆ ಮಾತಾಡ್ಕೊಂಡು ಚೀಲನೂ ಎತ್ಕೊಂಡು ಹೋಗ್ಬಿಡ್ತಾನೆ ಅಂತ. ಈಗ ಹೇಳಪ್ಪ ಈಗ ಜೀವ ವೈವಿಧ್ಯದ ಬಗ್ಗೆ ಇನ್ನೊಂದಷ್ಟಾ. ನಿಂದ ಅದೇ ಹೇಳ್ತಿದ್ಯಲ್ಲ ವೈರಸ್ ಅಂತ ಹೇಳ್ತೀಯಲ್ಲ, ವೈರಸ್ಸು ಸರಿ, ಈಗ ಮಣ್ಣಿನಲ್ಲೂ ಕೆಲವೆಲ್ಲ ಇರುತ್ತೆ ಅಂದ್ರೆ ಉಪಕಾರಿ ಮತ್ತೆ ತೊಂದರೆ ಕೊಡುವಂತದ್ದು ಎರಡೂ ಇರುತ್ತೆ, ಉಪಕಾರಿ ಅಪಕಾರಿ ಅಂತ. ಒಂದನ್ನ ಒಂದು ಹತೋಟಿ ಮಾಡೋ ತರ ಒಂದು ವ್ಯವಸ್ಥೆಯನ್ನ ಈ ಪ್ರಕೃತಿನಲ್ಲಿ ಇದೆ. ನಾವು ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯನ್ನ ಉಳಿಸೋದು ಅಂದ್ರೆ ಅದೇನು ಸರಪಳಿ ಇದೆ ಅದಕ್ಕೆ ನಾವು ತೊಂದರೆ ಕೊಡಕ್ ಹೋಗ್ಬಾರ್ದು. ಈಗ ಅರಣ್ಯ ನಾಶ ಮಾಡ್ತಿದ್ದಂಗೆ ಏನಾಯ್ತದೆ, ಹವಾಮಾನದಲ್ಲಿ ವ್ಯತ್ಯಾಸ ಆಯ್ತದೆ, ಪಕ್ಷಿಗಳಿಗೆ ಎಷ್ಟೋ ಜೀವಿಗಳಿಗೆ ನೆಲ ಇಲ್ದಂಗೆ ಆಯ್ತದೆ, ಮತ್ತೆ ಆ ಪ್ರದೇಶದಲ್ಲಿ ನೀರಿನ ಕೊರತೆ ಶುರು ಆಯ್ತದೆ, ಮಳೆ ಒಂದ್ ಪ್ರಮಾಣದಲ್ಲಿ ಏನಿದ್ದು ಅದಕ್ಕೆ ತೊಂದರೆ ಆಯ್ತದೆ, ಅತಿವೃಷ್ಟಿ ಅನಾವೃಷ್ಟಿ ಆಯ್ತದೆ. ಈ ಒಂದು ಸಂಕಟವನ್ನ ತಾಳಕ್ಕಾಗದೆ ಎಷ್ಟೋ ಒಂದು ಜೀವ ವೈವಿಧ್ಯಗಳು ನಾಶ ಆಗ್ಬಿಡ್ತವೆ. ಆಮೇಲೆ ಕೆಲವು ಕಮಲಕ್ಕ ಈ ಕೆಲವು ಹುಳಗಳು ಬರ್ತವಲ್ಲ, ಅವುಗಳ ಆಯುಷ್ಯ ಎಷ್ಟಿರ್ತದೆ ಅಂದ್ರೆ ಒಂದಿನ ಒಂದು ಗಂಟೆ ಎರಡು ಗಂಟೆ. ಮಳೆ ಹುಳ ಯಮಣ ಎಷ್ಟಪ್ಪ ಆಯುಷ್ಯ, ಎದ್ದ ತಕ್ಷಣ ಕಾಗೇನೋ ಪಕ್ಷಿಯೋ ಬಂದ್ಬಿಟ್ಟು ಹಿಡ್ಕ ತಿನ್ಕತ್ತಕ್ಕಪ್ಪ, ಅದ ಒಂದಿನ ಇರಕ್ಕ ಬಿಡಕಿಲ್ಲ. ಇಲ್ಲ ಇಲ್ಲದೆ ಹೋದ್ರು ಅದು ಒಂದೇ ದಿನ ಇರೋದು. ಅಯ್ಯೋ ಪಾಪ, ನಾವು 100 ವರ್ಷ ಬದುಕ್ತಿವಲ್ವಾ, 100, 120, 120 ವರ್ಷ ನಮ್ಮ ತಾತ ಎಲ್ಲ ಬದುಕಿದ್ರೆ ಈಗ ಸುಬ್ಬಣ್ಣ ಹೇಳ್ತಾ ಇರೋದ್ರಿಂದ ಅದೇನೋ ಪ್ರಕೃತಿ. ನಾನು ಎಲ್ಲೋ ಒಂದ್ಸರಿ ಓದಿದೆ ಕಣ್ ಸುಬ್ಬಣ್ಣ ಹಿಂಗೆಯ, ಅದೇನಂದ್ರೆ ಈಗ ಹುಲಿಗಳು ಕ್ರೂರ ಮೃಗ ಓ ಅಂದ್ಬಿಟ್ಟೆಲ್ಲ ಅವತ್ತಿನ ಕಾಲದಲ್ಲಿ ಬೇಟೆಯಾಡಿ ಎಲ್ಲಾನು ಮಾಡೋರು ಬ್ರಿಟಿಷರು, ಹುಲಿ ಹೊಡ್ಕ ಬಂದ್ರೆ ಚಿರತೆ ಹೊಡ್ಕ ಬಂದ್ರೆ ಅಂತ ಬಹುಮಾನ ಕೊಡ್ತಿದ್ರಂತೆ ರಾಜರು ಮಹಾರಾಜರು ಕಾಲದಾಗ ಮಾಡ್ತಿದ್ರಂತೆ. ಈಗ ಹುಲಿಯ ಪ್ರಾಮುಖ್ಯತೆ ಎಷ್ಟು ಅಂತ ಅಂದ್ರೆ, ಒಂದ್ಸರಿ ಓದಿದ್ದೆ ಹುಲಿ ಎಲ್ಲ ನಾಶ ಆಗ್ಬಿಟ್ವಂತೆ ಒಂದ್ ಕಡೆ ಎಲ್ಲೋ ಒಂದ್ ದೇಶದಲ್ಲಿ. ಹುಲಿ ಎಲ್ಲ ನಾಶ ಆಗ್ಬಿಟ್ಟಾಗ ಬರೀ ಜಿಂಕೆಗಳು ಇಡೀ ಕಾಡಿನ ಪ್ರದೇಶದಲ್ಲಿ ತುಂಬಾ ಜಾಸ್ತಿ ಆಗ್ಬಿಟ್ಟು ಏನ್ ಮಾಡ್ಬಿಡ್ತವೆ, ಇರುವ ಇದ್ಬದ್ದ ಆಹಾರನೆಲ್ಲ ಮೇಯ್ಕತ್ತವೆ. ಹುಲ್ ತಿಂದಾಗ ಏನಾಯ್ತು, ಈ ನದಿಯಲ್ಲಿ ನೀರು ರಭಸವಾಗಿ ಬರುತ್ತಲ್ಲ, ಈ ನೆಲದಲ್ಲಿ ಮಣ್ಣು ನಿಲ್ಲಲ್ಲ, ಕೊಚ್ಕೊಂಡು ಕೊಚ್ಕೊಂಡು ಹೋಗಿ ನದಿಯ ದಿಕ್ಕೆ ಬದಲಾಗ್ಬಿಡ್ತಂತೆ. ಮತ್ತೆ ಹೋಗಿ ಹೋಗಿ ನಿಧಾನವಾಗಿ ಆ ನದಿಯೇ ಒಂದು ನಾಶವಾಗೋ ಮಟ್ಟಕ್ಕೆ ಬಂದ್ಬಿಡ್ತಂತೆ. ನೋಡಿ ಈಗ ಹುಲಿ ಸಿಂಹಗಳು ಈ ಕ್ರೂರ ಮೃಗಗಳು ಬೇಕು ಅವುಗಳಿಗೆ, ಆದ ಜಾಗದಲ್ಲಿ ಅವು ಇರ್ತವೆ. ನಾವ್ ಹೋಗ್ಬಿಟ್ಟು ಅವ್ರ ಜಾಗದಲ್ಲಿ ಹೋಗ್ಬಿಟ್ಟು ರೆಸಾರ್ಟೋ ಮನೆಯೋ ಗಿನೆಯೋ ನಾವು ನಮ್ಗೆ ಅವ್ ತೊಂದ್ರೆ ಕೊಡ್ತಾರ. ಮೈಸೂರದು ನೋಡಿಲ್ವ ಪೇಪರ್ ಎಲ್ಲ ಬಂದಿತ್ತಲ್ಲ, ಅದೇನಣ್ಣ ಚಿರತೆಗಳೆಲ್ಲ ಬಂದಿರ್ಲಿಲ್ವಾ ಊರೊಳಗಡೆ ಬಂದ್ಬಿಟ್ಟಿದ್ದು, ಆನೇನು ಬಂದ್ಬಿಟ್ಟಿತ್ತಲ್ಲ ಒಂದ್ಸರಿ, ಪಾಪ ಅವಕ್ಕೆ ಆಹಾರ ಸಿಕ್ಕಿಲ್ವಲ್ಲ. ನೀನ್ ಹಂಗಂತ ತಪ್ಪು ತಿಳ್ಕೊಂಡಿದ್ಯಾ, ಅವನ್ ಕಣ್ಕೊಂಡ ಹೋಗುತ್ತಾ. ಮುಂಚೆ ಏನ್ ಮೈಸೂರು ಅಂದ್ರೆ ಎಷ್ಟು ಎಷ್ಟು ದೂರಕ್ಕಿತ್ತು ನಮ್ಗೆ, ಈ ಕಡೆ ಎಲ್ಲ ಉದ್ಬೂರು ಜೈಪುರ ಹಿಂಗ್ ಗಡ್ಕೊಳ ಈ ಕಡೆ ದಾಟ್ಕೊಂಡು ಹೋದ್ರೆ ಮುಂಚೆ ಎಲ್ಲ ಕಾಡೆ ಅದು ಕಾಡು ಪ್ರದೇಶಕ್ಕೆ ಬಂತು, ಅವೆಲ್ಲ ಮುಂಚೆ ವಾಸವಾಗಿದ್ದು ಅವು ಜಾಗದಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ನಾವು ಮನೆ ಮಠ ಕಟ್ಕೊಂಡು ನಾವ್ ಇದ್ ಮಾಡ, ಅವು ನಮ್ ಜಾಗಕ್ಕೆ ಬಂದವರಲ್ಲ ಅಂತ ನಮ್ಮನ್ ನೋಡ್ತಾವ. ಅವು ಹೊಸದಾಗಿ ಸೈಟ್ ಮಾಡ್ತೀನಿ ಲೇಔಟ್ ಮಾಡ್ಬಿಡ್ತೀವಿ ದೊಡ್ಡದಾಗಿ ಹೊಸ ಏರಿಯಾದಲ್ಲಿ ಕಂಬಿಟ್ಟು ಹೋಗಿ ಮನೆ ಕಟ್ಕತ್ತೆ, ಅಲ್ಲಿ ಹಾವು ಮೊಲ ಆಳು ಮುಳು ಇದೆಲ್ಲ ಕಾಡು ಪ್ರಾಣಿಗಳು ಸಿಕ್ಕೇ ಸಿಗ್ತಾವ ನಮ್ಗೆ. ಅಯ್ಯೋ ನಮ್ಗೆ ಹಾವನ್ ಕಾಟ, ಅಯ್ಯೋ ನಮ್ಗೆ ಮಲಗಳು ಓಡಾಡ್ತವೆ, ಅಯ್ಯೋ ಕೀರ ಓಡಾಡ್ತವೆ ಅಂತ ನಾವ್ ಹಿಂಗಂತೀವಿ. ನಾವ್ ಹೋಗಿ ಅವ್ ಜಾಗದಲ್ಲಿ ವಾಸ ಮಾಡ್ತಾ ಇರೋದು ನಿಜ. ಅವು ಮರೀಲಿ ನೋಡಿದ್ವಲ್ಲವ ಮೈಸೂರು ಚಿಕ್ಕದಾಗಿತ್ತು, ಆಮೇಲೆ ತಿರ್ಗಾ ಒಂದ್ ದರ್ಶನ ಮಾಡ್ಕೊ ಬರುವ ಬಂದವೆ ಕಾಡ್ಗೆ, ಅಲ್ಲಿ ನೋಡಿದ್ರು ಮನೆ ಎದ್ ಬಿಟ್ಟವೆ. ಈಗ ನೋಡಪ್ಪ, ಈಗ ಕೆಲವೆಲ್ಲ ಏಮಣ್ಣ ಹೇಳ್ದಂಗೆ ಅದು ನಮ್ ಕೈಲಿಲ್ಲ. ಈಗೇನಪ್ಪ ಹೋಯ್ತಾ ಇದೆಯಾ? ಇಲ್ಲ ಅದೇ ಮಾಮೂಲಿ ಇದೇನ ಫೋನ್ ಬರ್ತಾ ಇರೋಲ್ಲ ಬರ್ದೇವಾದ್ರು ಕೊಡ್ತೀನಿ ಕಮಲಕ್ಕಂಗೆ ಯೋಚನೆ ಮಾಡ. ಶಂಕರಣ್ಣ ನಮ್ಮ ಹಸ ಕರ ಹಾಕದೆ ಗಿಡ್ನಾಲ್ ತಂದಿದ್ದೀನಿ ಬಾ ಇಸ್ಕೊಂಡು ಹೋಗುವೆ. ಬತ್ತಲ್ ಬಿಡು ಯಮಣ್ಣ ಎಲ್ಲೋಯ್ತಾನೆ. ಅದು ನೆನ್ನೆ ಸುಬ್ಬಣ್ಣ ರೇಡಿಯೋ ಹಾಕೊಂಡು ಕೇಳ್ತಾ ಇದ್ನಲ್ಲ, ದಿನ ಕೇಳೋ ಕೇಳ್ತಾ ಇದ್ದೆ, ಅದ್ರೇನೋ ವಿಶ್ವ ಜೇನು ದಿನ ಅಂತ ಅಂದ್ರು ಕಣ್ಣ. ಹೌದು, ಏನು ಕೇಳ್ಬೇಕು ಅಂತ ಇದ್ದೆ ನಾನು. ಈಗ ನೆನ್ನೆ ವಿಶ್ವ ಜೇನು ಹುಳು ದಿನಾಚರಣೆ ಅಂತ ಅಂದ್ರೆ, ಈ ನಮ್ಮ ಪ್ರಕೃತಿಯಲ್ಲಿ ಬೆಳೆ ಉತ್ಪಾದನೆ, ಅದು ಧಾನ್ಯದ ಬೆಳೆ ಆಗ್ಲಿ, ಹಣ್ಣಿನ ಬೆಳೆ ಆಗ್ಲಿ, ಹೂವಿನ ಬೆಳೆ ಆಗ್ಲಿ, ಅದಾಗ್ಬೇಕಾದ್ರೆ ಸಸ್ಯಾಭಿವೃದ್ಧಿ ಆಗ್ಬೇಕಾದ್ರೆ ಬೆಳೆ ಉತ್ಪಾದನೆ ಆಗ್ಬೇಕಾದ್ರೆ ಈ ಪರಾಗಸ್ಪರ್ಶ ಅನ್ನೋದು ಆಗ್ಲೇಬೇಕು. ಆ ಪರಾಗಸ್ಪರ್ಶಕದಲ್ಲಿ ಸಾಕಷ್ಟು ಕೀಟಗಳು ಭಾಗವಹಿಸುತ್ತವೆ, ಪಕ್ಷಿಗಳು ಭಾಗವಹಿಸುತ್ತವೆ, ಗಾಳಿ ನೀರು ಇವುಗಳ ಪಾತ್ರನೂ ಇರುತ್ತೆ. ಪರಾಗಸ್ಪರ್ಶ ಆಗದೆ ಹೋದ್ರೆ ಅದು ಹೂವಾಗಿದ್ದು ಕಾಯಿಯಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಅಂದ್ರೆ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಇದ್ರಲ್ಲಿ ಇರೋಂತ ಅಂಶ ಅದಕ್ಕೆ ಸೇರ್ಕೋಬೇಕು. ಹೌದು, ಅದಕ್ಕೆ ನಾವು ಪರಾಗಸ್ಪರ್ಶ ಆಗ್ಬೇಕಾದ್ರೆ ಮನುಷ್ಯರು ಅದನ್ನ ಕೃತಕವಾಗಿ ಮಾಡ್ತಾರೆ. ಮಳೆ ಬೀಳುವಂತ ಜಾಗದಲ್ಲಿ ಮಳೆ ಹನಿ ಮೂಲಕ ಕೆಲವು ಕಡೆ ಕಾಫಿ ತೋಟಗಳಲ್ಲೆಲ್ಲ ಆಯ್ತದೆ, ಗಾಳಿ ಮೂಲಕನೂ ಆಯ್ತದೆ. ಆದ್ರೆ ಈ ಹೆಚ್ಚಿನ ಒಂದು ಪಾತ್ರ ವಹಿಸುವಂತದ್ದು ಜೇನು ಹುಳುಗಳು. ಹಾಗಾಗಿ ಪರಾಗಸ್ಪರ್ಶ ಕ್ರಿಯೆ ಇರಲೇಬೇಕು ಒಂದು ಬೆಳೆ ಉತ್ಪಾದನೆಗೆ, ಅದರಲ್ಲಿ ಪ್ರಮುಖ ಪಾತ್ರ ವಹಿಸುವಂತದ್ದು ಜೇನು ಹುಳುಗಳು. ಅಯ್ಯೋ ಜೇನೇನು ಒಂದು ಗಿಡದ ಮೇಲೆ ಕುಂತ್ಕೊಂಡದ ಸುಬ್ಬಣ್ಣ, ಒಂದು ಗಿಡ ಹಿಂಗೆ ನಮ್ಗೆ ಸೂರ್ಯಕಾಂತಿ ಹಾಕ್ಬಿಟ್ಟಿದಾಗ ಏನ್ ಇರ್ಬಾರ, ಒಂದು ಹುಳ ಬಂದ್ಬಿಟ್ಟು ನಾನು ಸುಮ್ನೆ ಹಂಗೇನು ಓಡೋದು ಎಲ್ಗೋದು ಅಂತ ಕಚ್ಕಿಚ್ ಬಿಡೋದು ಅಂತ ಅದ್ ಏನ್ ನನ್ ಕಣ್ ಮುಂದೆ ನೋಡ್ತಿದ್ದಂಗೆ ಒಂದ್ 50-100 ಗಿಡದ ಮೇಲೆ ಕುಮ್ನೆ ಕೂತ್ಕೊಳ್ಳೋದು ಹೋಗೋದ್ ಮಾಡ್ತು. ಅಪ್ಪ ಅದಂಗ್ ಮಾಡಿದ್ರೆ ನಿನಗೆ ಚೆನ್ನಾಗಿ ಕಾಲ್ ಕಟ್ಟೋದು. ಅದೇನಾಗತ್ತೆ, ಒಂದು ಹೂವಿನಲ್ಲಿ ಗಂಡು ಭಾಗ ಹೆಣ್ಣು ಭಾಗ ಅಂತ ಇರುತ್ತದು. ಅದು ಅದರ ಒಂದು ಮಿಲನ ಆದ್ರೇನೆ ಅಲ್ಲಿ ಅದೊಂದು ಗರ್ಭ ತಡೆಯುವಂತದ್ದು ಅಥವಾ ಕಾಯಿ ಕಟ್ಟುವಂತದ್ದು ಆಗುತ್ತೆ. ಅದು ಆಗ್ತಿದ್ದಂಗೆನೆ ಇಲ್ಲ ಅಂದ್ರೆ ಆ ಹೂವು ಒಂದ್ ವೇಳೆ ಆ ಕ್ರಿಯೆ ನಡೀಲಿಲ್ಲ ಅಂದ್ರೆ ಆ ಹೂವಿನ ಒಂದು ಉಪಯೋಗ ನಮ್ಗೆ ಆಗೋದಿಲ್ಲ. ಹೂವಲ್ಲೇ ಉದುರೋಯ್ತದೆ. ಈಗ ಜೇನು ಬರ್ಲಿಲ್ಲ ಅಥವಾ ಯಾವುದೇ ಅಕ್ಕಿ ಪಕ್ಷಿ ಗಾಳಿ ನೀರು ಬೇರೆ ಕೀಟಗಳು ಯಾವ್ದ್ರ ಮೂಲಕ ಪರಾಗಸ್ಪರ್ಶ ಆಗ್ಲಿಲ್ಲ ಅಂದ್ರೆ ಅದು ಕಾಯಿ ಕಟ್ಟುವಂತ ಅವಕಾಶಗಳು ಬಹಳ ಕಡಿಮೆ ಆಯ್ತದೆ. ಕಾಯಿ ಕಟ್ಟದ್ಮೇಲೆ ಏನಪ್ಪ ಪ್ರಯೋಜನ? ಹೌದು, ಅದ್ರಲ್ಲಿ ಅದು ಹೇಳಿದ್ರು ಅದೇನೋ ಗೇರ್ ಬೀಜ, ಜೇನ್ ಇಲ್ದೆ ಇಳುವರಿನೇ ಬರಲ್ಲ. ಒಂದ್ ವೇಳೆ ಜೇನುಗಳು ಆ ಕಡೆ ಹೋಗ್ಲಿಲ್ಲ ಅಂದ್ರೆ ಒಂದ್ ಹಂಗಾಮ್ನಲ್ಲಿ ಅನ್ನ ಮರದಲ್ಲಿ ಯಾವ ಹಣ್ಣು ಬಿಡಕ್ಕಿಲ್ಲ. ಮತ್ ಜೇನು ಹುಳ ಎಲ್ಲ ಕಡೆ ಗೂಡ್ ಕಟ್ಟದೆ ಕಡಿಮೆ ಆಗ್ಬಿಟ್ಟೈತಲ್ಲ ಸುಬ್ಬಣ್ಣ, ಇತ್ತೀಚೆಗೆ ಒಂದ್ ಬೆಳೆ ಹೆಂಗ್ ತಗೊಳ್ಳೋದು? ಅಲ್ಲ ಕಣಪ್ಪ, ಇಷ್ಟೊತ್ತು ಹೇಳ್ತಿರ್ಲಿಲ್ವಾ, ಈಗ ಅದಕ್ಕೂ ಒಂದ್ ಸರಿಯಾದ ವಾತಾವರಣ ಇರ್ಬೇಕು ತಾನೇ. ಈಗ ಮನೆಯಲ್ಲಿ ಉಸಿರು ಕಟ್ಟೋಂಗಿದ್ರೆ ನಾವ್ ಅಲ್ಲಿ ಇರ್ತೀವ ತಕ್ಷಣ ಬಾಗಿಲು ತಕೊಂಡು ಹೊರಗಡೆ ಬತ್ತೀವೋ ಇಲ್ವಾ? ಅದೇನೋ ಗಿಂಡಾಲು ಅಂತ ಹೇಳಿದಿಲ್ಲ ಅದಕ್ಕೆ ಬಂದವನೇ ಮಾವ. ಏನೋ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಅಂದ್ಬಿಟ್ಟು ಊರಿಗೆ ಬಾ ಅಂತ ಹೇಳಕ್ಕೆ. ಯಾರು ಪೊಲೀಸ್ ಮಾವನ? ಇಲ್ಲ ಇಲ್ಲ ಇಲ್ಲ, ಮೇಸ್ಟ್ರ್ ಆಗಿದ್ರಲ್ಲ ಅವರು. ಈಗ ಚೀಲ ಮಡಗಿವಿ ನೀನು ನೋಡಪ್ಪ, ಇಲ್ಲೇ ಇದೆ. ಇಲ್ಲೇ ಅದೇ ಬಿಡಪ್ಪ. ಅಲ್ಲಿ ನೀನು ಜೇನ್ ಪೆಟ್ಕೆ ಮಾಡ್ತೀನಿ ಅಂದಿದ್ದಲ್ಲ ಅಣ್ಣ, 2 ವರ್ಷ ಆಯ್ತು ನೋಡಿ, ಅದ್ರ ಬಗ್ಗೆನೆ ಸುಬ್ಬಣ್ಣ ಹೇಳ್ತಾ ಇರೋದೀಗ. ಹೌದೇನಪ್ಪ, ಜೇನು ಹುಳು ದಿನ ನೆನ್ನೆ ನೆನ್ನೆ 20th ಸುಬ್ಬಣ್ಣ, ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲಪ್ಪ ಇದು. ಅದಕ್ಕೆ ನಾನು ಅಂದೆ ಶಂಕರಣ್ಣ ಜೇನ್ ಪೆಟ್ಕೆ ಮಾಡ್ತೀನಿ ಮಾಡ್ತೀನಿ ಅಂತ 2 ವರ್ಷ ಆಗೋಯ್ತಲ್ಲ, ಸರಿ ಮಾಡ್ಕೊಡ್ಲಿಲ್ವ ಇದಕ್ಕವ ನಿರಣ ಯಾವ ಕೊಟ್ಟಿದ್ದೆ ನೀನು ಮಾಡ್ಬಿಟ್ಟಿ ಯಾಕೋ ಮರೋ ಜಾಸ್ತಿ ಮರವು ಇಲ್ಲ ಕಣ್ ಸುಮ್ನೀರು. ಕಮಲಕ್ಕ, ಜೇನ್ ಪೆಟ್ಟಿಗೆ ಮಾಡ್ತೀನಿ ಅಂತ ಓದ್ನಂತೆ, ಜೇನ್ ಪೆಟ್ಟಿಗೆನು ಕೊಟ್ಟವರಂತೆ, ನನಗೂ ಗೊತ್ತಿರ್ಲಿಲ್ಲ. ಮೊನ್ನೆ ಹೋದಾಗ ನಾನು ಆಫೀಸ್ ಕಡೆ ಹೋಗಿದ್ದೆ, ಇವನು ಬಂದ, ನನಗೆ ಕೊಟ್ಟಿಲ್ವಲ್ಲ, ನಾನೇನು ಮಾಡಿಲ್ವಲ್ಲ ಅಂದ. ಇಲ್ಲ ತಗೊಂಡೋಗಿದ್ದೀರಲ್ಲ ಅಂದ. ಅದನ್ನ ತಗೊಂಡೋಗಿ ಪೆಟ್ಟಿಗೆನಲ್ಲೇ ಮಾಡಿದವನೇ. ಅದು ಜೇನು ಪೆಟ್ಟಿಗೆ ಒಳಗಡೆಕ್ಕೆ ಇವ್ರದ್ದೇನೇನೋ ಏನಣ್ಣ ಇದು, ಜೇನ್ ಸಾಕಣೆ ಮಾಡ್ದೆ ನನಗೆ ಜೇನ್ ತಂದ್ ಕೊಟ್ಟೆ ಅಂತ ಬೇರೆ ಹೇಳ್ತೀಯ ನೀನು? ಅದು ವಸಿ ಸರಿಯಾಗಿ ಗೊತ್ತಾಗ್ಲಿಲ್ಲ. ಇನ್ನೊಂದಷ್ಟು ಸರಿ ಕೇಳ್ಕೊಬಿಟ್ ನಮ್ಮ ಇವ್ರಿಗೆ ತಜ್ಞರು ಇರ್ತಾರಲ್ಲವಾ, ಈಗ ನಿನ್ ಗೊತ್ತವ ಜೇನ್ ಸಾಕೋದು? ನಾನೇನಾರ ಸಾಕ್ತೀನಿ ಅಂತ ಮತ್ತೆ ಅದಕ್ಕೆ ಗೊತ್ತಿರೋ ತಿಳ್ಕೊಬೇಕು. ಸುಬ್ಬಣ್ಣನುವೆ ಕರ್ಕೊಯ್ತೀನಿ ಅಂತ ಅಂದ್ಬಿಟ್ಟು ಟೈಮ್ ಸಿಕ್ನಿಲ್ಲ ಮಾಡಂ ಸುಮ್ನೀರ್ ಎದ್ರಕಬೇಡ, ನಿನ್ಗೆ ಯಾಕೆ ಜೇನ್ ತುಪ್ಪ ಬೇಕಾನೆ? ಬೇಕು ಸುಮ್ ಕೂತ್ಕೋ ಕೊಟ್ಟು. ಏನ್ ಸುಬ್ಬಣ್ಣ, ಈಗ ಇರೋ ವಿಷಯ ಹೇಳ್ಬಿಡ್ಲ? ಇರೋ ವಿಷಯ ಹೇಳ್ಬಿಡ್ಲ? ಹೇಳ್ಬಿಟ್ಯಾ? ಹೇಳ್ಬಿಡಪ್ಪ, ಇನ್ನೇನ್ ಮಾಡಕ್ಕಾದ್ದು? ಕಮಲವ್ವ, ಜೇನ್ತುಪ್ಪ ಜೇನ್ತುಪ್ಪ ಪೆಟ್ಟಿಗೆ ತಂದಿದ್ದ ಕಣವ. ಪೆಟ್ಟಿಗೆ ತಂದ್ಮೇಲೆ ಏನ್ ಹೇಳಿದ್ರೆ ಬರೀ ಪೆಟ್ಟಿಗೆ ಇಟ್ಕೊಂಡು ವಾಯ್ತದ, ಏನ್ ಅವುಗಳೆಲ್ಲ ಬತ್ತವ ಹುಡುಕೊಂಡು ಇವ್ನ ಪೆಟ್ಟಿಗೆ ಮಡ್ಗವನೆ ಅಂತ. ನಾವು ಆ ಜೇನ್ ಹುಟ್ಟು ತರಕ್ ಹೋಗಿದ್ವಿ, ಜೇನು ಹುಟ್ಟು ತಂದಾಯ್ತು, ಒಂದಿಷ್ಟೆಲ್ಲ ಹುಟ್ಟು ಕೊಟ್ಟಿದ್ರು ಅಲ್ಲಿ. ಇವನೇನ್ ಮಾಡವನೆ, ದಿನಾಗ್ಲೂ ತೆಗೆದ್ ನೋಡೋದು ಹಿಂಗೆ. ಒಂದ್ ಎರಡು ದಿನ ನೋಡುದು, ಮೂರು ದಿನ ನೋಡುದು. ಅವ್ರು ಹೇಳಿದ್ರು, ಇವು ಸಾಮಾನ್ಯವಾಗಿ ಸೌಮ್ಯ ಜೇನುಗಳಿವು, ಸಾಮಾನ್ಯ ಸಾಕೋರೆಲ್ಲ ಇದನ್ನೇ ಸಾಕೋದು, ಜಾಸ್ತಿ ಏನ್ ಗಲಾಟೆ ಮಾಡಕ್ಕಿಲ್ಲ, ನೀವು ಒತ್ತಲ್ದು ಒತ್ತಲ್ಲಿ ಅವಕ್ಕೆ ತೊಂದರೆ ಮಾಡಬಾರ್ದು ಅಂತ. ಇವನು ಒಳ್ಳೆ ಆತ್ರ ತೆಗೆದ್ ನೋಡೋದು, ಆಯ್ತಾ ಆಯ್ತಾ ಆಯ್ತಾ ಅಂತ. ಒಂದಿನ ಅವಕ್ಕೂ ಏನೋ ಕೋಪ ಹತ್ತಿರ್ಬೇಕು, ಮುಚ್ಚಿಗೆಲ್ಲ ಕಚ್ಚಿಬಿಟ್ಟಿದ್ವು. ಇವನು ಆ ಪೆಟ್ಟಿಗೆ ತಗೊಂಡು ನಾನು ಜೇನ್ ಸಾಕಾಣಿಕೆ ಇದ ಬುಟ್ಟವ್ನು ಅವತ್ ನಾನು ಆಸೆಯ ಇವತ್ನವರೆಗೂ ಅದ ಸುಮ್ಮನೆ ಪೆಟ್ಟಿಗೆ ಮಡಿಕ ಕೂತೀವಿ. ಕಮಲಕ್ಕ, ನೀ ನಿರಾಸೆ ಅಂತೂ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಅವನ್ ಕೊಡ್ತಿದ್ನೋ ಬಿಡ್ತಿದ್ನೋ, ಒಟ್ನಲ್ಲಿ ಅವನು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿತಾವನೆ ಹೇಳ್ದ, ಸುಬ್ಬಣ್ಣ ಇವತ್ತೊಂದ್ ಒಳ್ಳೆ ಕೆಲ್ಸ ಮಾಡ್ಬೇಕು ಅಂತೀವಿ ಅಂತ. ಏನಪ್ಪ ಅಪರೂಪಕ್ಕೆ ಏನ್ ಈ ತರ ಮಾತಾಡ್ತಿದ್ಯಲ್ಲ ಅಂದಿದ್ದಕ್ಕೆ ಆ ಕಮಲಕ್ಕ 3-4 ಸಲ ಜ್ಞಾಪಿಸಿದ್ಲು, ಈ ಎರಡು ಜೇನು ಬಾಳ ಜೇನು ತುಪ್ಪ ಏನದೆ ಅವಳಿಗೆ ಕೊಟ್ಬಿಡೋಣ ಅಂತೀವಿ ಅಂತ. ನಾನು ತಕ್ಷಣ ಕೊಡು ಇತ್ಲಾಗ ನಾನೇ ಇಟ್ಕೋತೀನಿ ಹಿಂದೆ. ಏನೋ ಆ ಕಡೆ ಈ ಕಡೆ ಹೋಗದೆ ನೋಡವ ಇಲ್ಲಿ ತಂಕ ನೋಡ ಹೆಂಗಿದ್ದು ಬಾಟ್ಲಿ ಎಷ್ಟು ಉದ್ದ ಇದದು, ಮಳೆ ಸುರಿತಾ ಇರೋದು ಬಾಟ್ಲ್ ನೋಡವಾ. ಮೊದ್ಲು ಸೀಮೆಣ್ಣೆ ತುಂಬತಿರ್ಲಿಲ್ವಾ ಬಾಟ್ಲ್ಗೆ, ಮುಡ್ಸ್ಕೊಬತ್ತಿದ್ವಲ್ಲ ಸೀಮೆಣ್ಣೆ, ಹಂಗಿಲ್ವಾ ಇದು? ಹೌದು ನೋಡಿ, ಕಲರ್ ಮಾತ್ರ ಚೇಂಜ್ ಅದೇ, ಒರಿಜಿನಲ್ ಕವ ಇದು. ಅದೆಲ್ಲಿಂದ ತಂದಣ್ಣ? ಹೇಳ್ಲಿಲ್ವ ಸುಬ್ಬಣ್ಣ, ಇದುವರೆಗೂ ನಿನ್ಗೆ ಕತಿಯಾ? ಅಯ್ಯೋ ಶಂಕರಣ್ಣ, ಗೊತ್ತಾಯ್ತು ಬಿಡು ನೀನ್ ಎಲ್ಲಿಂದ ತಂದಿದೆ ಅಂತ. ಅದು ಹೋಗನಾಗ ರೋಡ್ ಮಗ್ಲಲ್ಲಿ ಒಂದಷ್ಟು ಜೇನ್ದು ಇದ ಗುಡ್ಡ ಇಲ್ಲ ಇಲ್ಲ ಮಾಡ್ತಿರ್ತಾರೆ ಅಂತವ್ರ ಹತ್ರ ತಗೋಬಾರದಕ್ಕವಾ, ಜೇನು ಹುಳಗಳು ಓಡಾಡ್ತಿರ್ತವೆ ಅಲ್ಲಿ ಅವ್ನ ಸುತ್ತ. ನಮ್ಗೆ ಆಶ್ಚರ್ಯ ಆಯ್ತು ಇದನ್ನ ಕಚ್ಚಕ್ಕಿಲ್ವ ಇವನಿಗೆ ಹಂಗೆ ಅಂದ್ಬಿಟ್ಟು ಅದೇನ್ ಮೂಡಿ ಮಾಡಿದ್ರು ಏನೋ ಗೊತ್ತಿಲ್ಲ ಸುಬ್ಬಣ್ಣ. ಅದು ಹೆಂಗ್ ಮಾಡ ಸುಬ್ಬಣ್ಣ, ರಸ್ತೆ ಪಕ್ಕ ಮುಡಿಗಿರ್ತಾರಲ್ಲ ಜೇನು ಹುಳ ಎಲ್ಲ ಓಡಾಡ್ತಿರ್ತವೆ ಒಂದಿಷ್ಟ ಆಗಲ್ಲ ಹ್ಞೂ ಆ ಪಕ್ಕದಲ್ಲಿ ಬಾಟ್ಲ ತುಮ್ಕ ತುಮ್ಕ ಮಾರೋದು ಅದೇನ್ ಮಾರನೋ ಜೇನು ತುಪ್ಪ ಮಾರನೋ ಅದೇನೋ ಗೊತ್ತಿಲ್ಲಕ್ಕಪ್ಪ. ಈಗ ಅದೆಲ್ಲ ಹೋಗ್ಲಿ, ಎರಡ್ ಬಾಟ್ಲ್ ಈ ಕಡೆ ಮೊದ್ಲು ಮಡುಗು, ಎರಡ್ನು ಕೊಟ್ಬಿಡ ನಿನ್ ಬೇಡವಾ, ಎರಡ್ ಬಾಟ್ಲು ತೋರ್ಸ್ಬಿಟ್ಟು ಆಗ್ಲೇ ಒಂದ್ ಬಾಟ್ಲು ನಿಂಗ್ ಬೇಡವಾನು ಇನ್ನೊಂದ್ ಬಾಟ್ಲು ಏಮಣ್ಣ ಕೊಡು ನನ್ಗೇನು ಕೊಡ್ಬೇಡ. ಆಯ್ತು ಬಿಡವ, ಒಟ್ನಲ್ಲಿ ಏನಂದ್ರೆ ಎರಡ್ನು ಖಾಲಿ ಮಾಡಿಸ್ಬೇಕು ಅಂತ. ನಾನ್ ಖಾಲಿ ಕೊಡ್ತೀನಿ ಅಂದಿದ್ದಲ್ಲ ನೆನ್ಪಿರ್ಲಿ, ಒಂದಾದ್ಮೇಲೆ ಒಂದೊಂದು ಬೇಡಿಕೆಗಳು ಹೇಳಪ್ಪ. ಎರಡ್ ಬಾಟ್ಲು ಕೊಟ್ಟೆ ಎರಡ್ ಬಾಟ್ಲು ಕೊಟ್ಟೆ ಅಂತ ಹೇಳ್ತಾನೆ ಇರ್ತಾನೆ, ಖಾಲಿ ಬಾಟ್ಲು ಕೊಟ್ಬಿಡು ಸೀಮೆಣ್ಣೆ ಹಾಕೊಳಕ್ಕೆ. ಆಯ್ತು ಆಯ್ತು ಸುಬ್ಬಣ್ಣ, ಇನ್ನೇನ್ ಸುಬ್ಬಣ್ಣ ಸಮಾಚಾರ? ನಮ್ ರಾಜಣ್ಣ ಇಲ್ಲ ಕಾಣ್ತಾ ಇಲ್ವಲ್ಲ, ಅದ್ ಎಲ್ಗೋದ್ನಪ್ಪ? ರಾಜಣ್ಣ ನನ್ಗೆ ಹೇಳಿದ್ದ ಈಗ ಈಗ ಜೇನು ಕೃಷಿದ್ದು ತರಬೇತಿ ನಡೀತಾ ಇದೆ. ಒಳ್ಳೇದಾಯ್ತು, ಕರ್ಕೊಂಡು ಹೋಗಿಲ್ಲ ಹೇಳು. ಅದೇ ಜೇನ್ ಕಡೆ ಕಚ್ಚಿಸ್ಕೊಬಿಟ್ಟ ಅವನ ಕಲ್ತ್ಕೊ ಬಂದ್ರೆ ನಮ್ಗೆ ಎಲ್ಲಾರ್ಗು ಕಲ್ತ್ಕೊಂಡಂಗೆ, ಅವ್ನ್ ಬೇಕಾದ್ರೆ ಕಚ್ಚಿಸ್ಕೊಂಡ್ ಕಲ್ತ್ಕೊ ಬರ್ಲಿ. ವಾಸಿ ಮಾಡ್ಕೊತಾನಕವ ನಮ್ ಕೈಲಿ ಹೇಳ್ತೀನಿ ಸುಮ್ನಿ, ಕೈ ಎಲ್ಲ ಊತ್ಕೊಬಿಡ್ತಕವ ತುಟಿ ಗಿಟಿ ಎಲ್ಲ. ಅವನ್ಗ ಹಂಗಾದ್ರೂ ಪರವಾಗಿಲ್ಲ ಅಂತ ವಾಸಿ ಮಾಡ್ಕೊತಾನ, ಅವನು ಶಕ್ತಿ ಅದೇ ಅವ್ನಿಗೆ. ಅವುಗಳಲ್ಲಿ ಒಂದ್ ಮೂರ್ನಾಕ್ ತರ ಇರ್ತಾವಂತೆ, ಒಂದು ಕಚ್ಚುವಂತದ್ದು, ಒಂದು ಕಡಿಮೆ ಕಚ್ಚುವಂತದ್ದು, ಒಂದು ಕಚ್ಚಿದ್ರೆ ಪ್ರಾಣ ಹೋಗುವಪ್ಪೋ ಶಿವನೇ ಅಂತ ನೋಡಿ ಸರಿಯಾಗಿರೋದೇ ನಿಂಗ್ ನೋಡಿ. ಅಜ್ಜೇನು ಅಜ್ಜೇನು ಅಂತಾರಲ್ಲ, ಅದ ಕಾಡು ಜೇನು, ಅಜ್ಜೇನು ಕಡ್ಡಿ ಜೇನು, ಸಣ್ಣ ಸಣ್ಣಕ್ಕೆ ತೊರವೆ ಜೇನು, ತೊರವೆ ಜೇನು ಸಣ್ಣ ಸಣ್ಣ ಕಡ್ಡಿ ಕಟ್ಬಿಡೋದು ಸುಬ್ಬಣ್ಣ. ಅವನ್ನೆಲ್ಲ ನಾವು ಸುಮ್ನೆ ತೊಂದರೆ ಕೊಟ್ಟು ಅದ ಇನ್ನೊಂದ್ ಪಾಪ ಜೇನೆ ಕಚ್ಚಿರ್ತಿದ್ದಲ್ಲ, ಆದ್ರೂ ನಾವು ಅದ್ರಲ್ಲಿ ಯಾರೋ ಏನೋ ನೋಡ್ಬಿಟ್ಟು ಸುಮ್ನೆ ಅದಕ್ಕೆ ತೊಂದರೆ ಕೊಡೋದು, ಅದ್ರಲ್ಲಿ ಜೇನು ತಗೊಂಡು ಇಕ್ಕೋದು ಇವೆಲ್ಲ ಮಾಡೋ. ಸುಬ್ಬಣ್ಣ ನನಗೊಂದು ಅನಿಸ್ತದೆ ಸುಬ್ಬಣ್ಣ, ನಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ಅದು ಆ ಮಕರಂದನ ಎಲ್ಲೆಲ್ಲಿಂದ ತಂದದಪ್ಪ, ಆ ಪಾತಾಳಕ್ಕೆ ಹೋಯ್ತದೆ ಏನಪ್ಪ. ಅಲ್ಲಿ ಗಿಡ ಇದ್ರೆ ಅಲ್ಲಿ ಹೋಗ್ಬಿಟ್ಟಿದ್ರೆ ಅಲ್ಲಿಗೂ ಬಿಡಕ್ಕಿಲ್ಲ ಅಲ್ವಣ್ಣ, ಜಲಪಾತಗಳಲ್ಲಿ ಹೂವಿನ ಗಿಡ ಇದ್ರೆ ಬಿಟ್ಟದಣ್ಣ. ಆಮೇಲೆ ಮರದ ತುದಿಲಿ ಬೆಳೆದಿದ್ರೆ ಬಿಟ್ಬಿಟ್ಟದ, ಎಲ್ಲೇ ಬೆಳೆದಿರ್ಲಿ ಅದು ಎಂತ ಕಣಿವೆಗಳಲ್ಲಿ ಅಲ್ಲಿಲ್ಲ ಎಲ್ಲಾನು ರಸನ ಹೀರ್ಕೊಂಡು ಜೇನುತುಪ್ಪ ಮಾಡಿರ್ತದೆ. ಇವ್ರು ಹೋಗ್ಬಿಟ್ಟು ಬೆಂಕಿ ಹಚ್ಚಿಬಿಡ್ತಾರಲ್ಲವ. ಅಲ್ಕಣ್ಣ ನೀನು ಜೇನುತುಪ್ಪ ತಂದಿದ್ಯಲ್ಲ, ಹೆಂಗ್ ತಂದೆ ಮತ್ತೆ ನೀನು? ತುಪ್ಪ ತಂದಿನಕ ಜೇನ್ ತಂದಿದ್ದೆ ಏನು ಮಾಡಿದ್ದಕ್ಕೆ ತಾನೇ ತುಪ್ಪ ಸಿಕ್ಕಿದ್ದು? ಬೆಂಕಿ ಅಲ್ಲ, ಅದೇನಾಯ್ತಾರೆ ನೀನ್ ಅರ್ಥ ಮಾಡ್ಕೊಳ್ಳೋದ್ ತಪ್ಪು. ಹೇಳೋಣ, ಅವ್ರೇನ್ ಮಾಡ್ತಾರೆ, ವಸಿ ಬೇವಿನ ಸೊಪ್ಪನ ಹೊಗೆ ಹಾಕ್ತಾರೆ, ಅದೇನಾಯ್ತದೆ ಅದು ಗೂಡ್ ಬಿಟ್ಟು ಹೊರಗಡೆ ಆ ಕಡೆ ಆ ಕಡೆ ಹೋಗ್ತದೆ. ಆವಾಗ ಇವರು ಅಂದ್ರೆ ಈಗ 100, 200, 300 ಇರೋ ಕಡೆ ಒಂದ್ 10-20 ಉಳ್ಕೋತವೆ ಗೂಡು ಕಾಯ್ಕೊಂಡು. ಆ ಇವ್ರು ವಸಿ ಅದನ್ನ ತುಪ್ಪ ತಗೊಳಕ್ಕೆ ಸರಾಗ ಆಯ್ತದೆ ಅಂತ ಮಾಡ್ತಾರೆ. ಆಮೇಲೆ ಹೊಗೆ ಎಲ್ಲ ಹೇಳ್ಮೇಲೆ ಮಾಮೂಲಿ ವಸಿ ಬೇಕಾದ್ರೆ ಮಾಡ್ಕೋಬಹುದು. ಅದೇನೋ ರಾಣಿ ಜೇನ್ ಅಂತ ಇದ್ದಂತೆ ಕವಾ, ಇನ್ ಗಂಡ್ ಜೇನ್ಗಳೆಲ್ಲ ಫಾಲೋ ಮಾಡದೆ ರಾಣಿಯ. ಮುಂದಕ್ಕೆ ಹೋದ್ರೆ ಎಲ್ಲ ದಂಡ ದಂಡೆ ಹೋಯ್ತಿರ್ತವಂತ. ಏನಣ್ಣ ನಿಜವಣ್ಣ? ಕರೆಕ್ಟ್. ಈಗ ಮೊನ್ನೆ ಒಬ್ರು ಹೇಳಿದ್ರು, ಏನ್ ಸ್ವಾಮಿ ಈಗ ಪರಾಗಸ್ಪರ್ಶ ಕ್ರಿಯೆನಲ್ಲೂ ಸಾಕಷ್ಟು ಬೇರೆ ಕೀಟ ಪ್ರಪಂಚದ ಸುಮಾರು ಕೀಟಗಳು, ಅಕ್ಕಿ ಪಕ್ಷಿಗಳು, ಇವುಗಳು ಎಲ್ಲ ಸಹಾಯ ಮಾಡ್ತವೆ, ಜೇನ್ಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಅಂದ್ರೆ? ನಾನು ಅದೇ ಕ್ವಶನ್ ಕೇಳಬೇಕು. ಜೇನನ್ನ ನೋಡಿ ಮನುಷ್ಯ ಕಲಿಯುವಂತದ್ದು ಬೇಕಾದಷ್ಟು ಐತೆ. ಒಂದು ಅದರ ಒಂದು ಒಗ್ಗಟ್ಟು ಜೀವನ, ಒಗ್ಗಟ್ಟು ಒಗ್ಗಟ್ಟು ಒಗ್ಗಟ್ಟು. ಅದು ನೋಡು ಕಮಲಕ್ಕ, ರಾಣಿ ಜೇನ್ ಹೇಳ್ದಂಗೆನೆ ಈ ಕೆಲಸಗಾರ ಜೇನುಗಳು, ಸೈನಿಕ ಜೇನು ಹುಳಗಳು ಹಿಂಗಿರ್ತವೆ ಅಂದ್ರೆ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡುವಂತದ್ದು. ಮತ್ತೆ ಅದು ಯಾವ್ದಕ್ಕೆ ತನಗೋಸ್ಕರ ತಾನು ಮಾಡ್ಕೊಳ್ಳಲ್ಲ, ಮತ್ತೆ ಮುಂದಿನ ತನ್ನ ಸಂತತಿ ಅದಕ್ಕೆ ಬೇಕಾದನ್ನ ಸಂಗ್ರಹಿಸಿಡುವಂತದ್ದು. ಇದನ್ನ ಮನುಷ್ಯ ಅದಕ್ಕೆ ಜೇನ್ ಗೂಡು ತರ ಇರ್ಬೇಕು. ಜೇನಿನ ಗೂಡು ನಾವೆಲ್ಲ ಅಂತ ಒಂದು ಆಡದೆ ಮಾಡೋರ ಒಂದ್ ಫಿಲಂ ಓದಕವ ಜೇನ್ ಗೂಡು ಅಂತ. ಈಗ ಜೇನು ಈಗ ಜೀವ ವೈವಿಧ್ಯತೆ ಇವೆಲ್ಲಾನು ಮಾತಾಡಾಯ್ತು. ನಮ್ಗೇನಂದ್ರೆ ಈ ಜೀವ ವೈವಿಧ್ಯತೆ ಇರ್ಬೇಕಂದ್ರೆ ಆಯಾ ಜೀವಿಗಳಿಗೆ ಅವಾವೇ ತಯಾರಿಸುವಂತ ಆಹಾರನ ಅವಾವೇ ತಿನ್ಬೇಕು. ಹಿಂಗೆ ಮನುಷ್ಯ ಹೋಗಿ ಪ್ರವೇಶ ಮಾಡಿ ಆ ಜೇನು ತುಪ್ಪ ತಗೋಬರೋದು ಇವೆಲ್ಲ ತಪ್ಪಲ್ವಾ ಸುಬ್ಬಣ? ಹಂಗಲ್ಲ, ಈಗ ಮೊದಲು ಏನಿತ್ತು ಏಮಣ್ಣ, ಇಲ್ಲಿ ಏನು ನೀನ್ ಹೇಳದಂಗೆ ಒಂದ್ ಕಾಲಕ್ಕೆ ಅದೆಲ್ಲ ಸರಿ ಹೋಗ್ತಾ ಇತ್ತು. ಈಗ ಆಮೇಲೆ ಏನಾಯ್ತು, ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಮನುಷ್ಯ ಏನ್ ಮಾಡ್ದ, ತನ್ನ ಸುತ್ತಮುತ್ತ ತನ್ನ ಉಳಿವಿಗಾಗಿ ಬೇಕಾದಂತ ಆಹಾರದ ಉತ್ಪಾದನೆಯನ್ನ ಶುರು ಮಾಡ್ದ. ಈ ಜೇನಿನ ಒಂದು ವಿಷಯದಲ್ಲೂ ಹಾಗೇನೆ, ಎಲ್ಲೋ ಒಂದು ಕಡೆ ಅದಕ್ಕೂ ಸಹ ನಾವು ನಿಗ್ರಹಿಸಬೇಕು. ಅತಿಯಾದ ಬೆಳವಣಿಗೆ ಯಾವತ್ತಿದ್ರೂ ಅದರ ಉಳಿವಿಗೂ ಮಾರಕ ಆಗುತ್ತೆ ಅನ್ನೋದು ಗೊತ್ತಿದೆ. ಆ ಒಂದು ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಬೆಳೆ ಉತ್ಪಾದನೆನೂ ಅಷ್ಟೇನೆ, ಈಗ ಯಾವಾಗ ಜನಸಂಖ್ಯೆ ಜಾಸ್ತಿ ಆಯಿತು ಕೃಷಿ ಉತ್ಪಾದನೆ ಜಾಸ್ತಿ ಆಗಬೇಕಾಗಿತ್ತು, ಇಲ್ಲಾಂದ್ರೆ ಆಹಾರದ ಉತ್ಪಾದನೆ ಆಹಾರ ಭದ್ರತೆಯನ್ನು ನಾವು ಒದಗಿಸಬೇಕು. ಆಹಾರ ಭದ್ರತೆಯ ಒಂದು ಸರಪಣಿಯಲ್ಲಿ ಜೇನು ಸಹ ಬರ್ತದೆ. ಆಮೇಲೆ ಇನ್ನೊಂದು ಸುಬ್ಬಣ್ಣ, ಈಗ ಆ ಜೇನ್ನ ಮೊದಲು ಕಾಡ್ಗಿಡ ಹುಡುಕ ಹೋಗರು ಎಲ್ಲಿ ಕಟ್ಟಿದ್ದು ಹೆಂಗೆ ಅಂದ್ಬಿಟ್ಟು, ಈಗ ಸಾಕಾಣಿಕೆ ಬಂದ್ಬಿಟ್ಟದಲ್ಲಪ್ಪ, ಈಗ ನಾನೇ ತಂದು ಮಡಿಕೊಂಡಿಲ್ವ ಪೆಟ್ಟಿಗೆ, ನಾವೇ ಮಾಡ್ಕೋಬಹುದು. ಈಗ ಪೆಟ್ಟಿಗೆ ಅಂತ ಹೇಳ್ಬಿಟ್ಟ ಖಾಲಿ ಡಬ್ಬ ಅಂತ ನಾ ಮಾಡ್ಕತೀನಿ, ಇರೋ ಮಾಡ್ಕತೀನಿ ಕಣ ಬುಟ್ಟನ ನಾನು. ಈಗ ನೋಡಪ್ಪ, ಈಗ ನವಿಲು ಎಲ್ಲಾ ಕಡೆಲೂ ಜಾಸ್ತಿ ಆಗ್ಬಿಟ್ಟದೆ, ಒಟ್ಟಿನಲ್ಲಿ ಪ್ರಕೃತಿನೇ ಎಲ್ಲವನ್ನೂ ತನ್ನ ತಾನೇ ನಿಯಂತ್ರಿಸ್ಕೊತದೆ, ಆದ್ರೆ ಮನುಷ್ಯ ಮಾತ್ರ ಅನಾವಶ್ಯಕವಾಗಿ ಪ್ರವೇಶ ಮಾಡಿ ತೊಂದರೆ ಕೊಡೋ ಮೂಲಕ ತನಗ್ ತಾನೇ ತೊಂದರೆ ಮಾಡ್ಕೋತಾನೆ ಅಂತ ಮಾಡಬಾರ್ದು. ಈಗ ಪ್ರಾಣಿಗಳ ಕೊಲ್ಲದು ಆಮೇಲೆ ಕೊಂದ್ಬಿಟ್ಟು ಅದು ಏನೇನೋ ಅವಕ್ಕೆ ಬಂದ್ ಸಾಕ್ತೀನಿ ಅಂದ್ಬಿಟ್ಟು ಮನೇಲಿ ಸಾಕೊಳ್ಳೋದು ಏನೇನೋ ಮಾಡ್ತಾರೆ, ಮಾಡಬಾರ್ದು ಕಪ್ಪ, ಸ್ವತಂತ್ರ ಹೋಗಿ ಬಿಟ್ಬಿಡ್ಬೇಕವ. ಈಗ ಕಾಫಿ ಕುಡ್ದಾಯ್ತಲ್ವಾ ನಿಂದು, ಎಲ್ಲಿ ಕೊಟ್ಟಿದೆ ನೀ ಬಂದ ತಕ್ಷಣ ಕೊಟ್ಟಲ್ಲ ಅದೇನಣ್ಣ ನೀ ಕುಡ್ದೆ, ಆತರ ನೀನ್ ಮಾತಾಡೋ ನಿಂಗೆ ಏನ್ ಗೊತ್ತಾಯ್ತದ ಬಿಡು. ಮಾತಿನ ಮಧ್ಯೆ ಜೇನುತುಪ್ಪ ನೆನ್ಸ್ಕೊಬಿಟ್ಟು ಕಾಫಿನೇ ಮರ್ತ್ ಬಿಟ್ಟಿದ್ದೆ. ಜೇನುತುಪ್ಪದ ಕಡೆಗೆ ಇತ್ತು ಕಾಫಿ ಕುಡಿಯೋದಾಗ ಜೇನುತುಪ್ಪ ಅದಕ್ಕೆ ಮುಂಚೆ ನೆಕ್ಕಿದ್ನಲ್ಲ ನೆಕ್ಕಿಟ್ಬಿಟ್ಟು ಏನಾರು ತಂದಿದ್ಯಾ ನಂಗೆ, ಹಂಗು ಇದೇನ್ ಸಕ್ಕರೆ ಬೆಲ್ಲ ಮರ್ತ್ಬಿಟ್ಟು. ಈಗ ಕಮಲಕ್ಕ ಹೆಂಗೋ ಎರಡು ಶೀಶಾ ಜೇನುತುಪ್ಪ ತಂದವನೆ, ಬೇಕಾದ್ರೆ ಅವನಿಗೆ ಇನ್ನೊಂದು ಸಿ ಕಾಫಿ ಕೊಟ್ಬಿಡು. ಯಮಣ್ಣ ನಡಿಯಪ್ಪ, ನಮ್ ಗಾಡಿ ಬೇರೆ ಇಲ್ಲ, ನೀನ್ ಬೇರೆ ಇಲ್ಲಿ ಬಾಸುಬಣ. ಹಂಗೆ ನಿನ್ಗು ಮನೆ ಕಟ್ಟ ಡ್ರಾಪ್ ಮಾಡ್ಬಿಟ್ಟು ಹಂಗೆ ಈಗ ನಮ್ಮನೆ ತಕ್ಕ ಹೋಗ್ಬಿಟ್ಟು ಹೋಗೋಣ. ಹಂಗೆ ನಾನು ಹೇಳ್ದಲ್ಲ ಕಮಲಕ್ಕನ್ಗು ಒಂದಿಷ್ಟು ಗಿಂಡಾಲ್ ತಂದು ಕೊಟ್ಟಿದ್ದೀನಿ, ನಿನ್ನ ಮೊಸಕರಾಗಿತ್ತು ಒಂದಿಷ್ಟು ಕೊಟ್ಟನು ಬಣ್ಣ. ಸರಿ ನಡಿ ಮತ್ತೆ ಸ್ವಲ್ಪ ಚಳಿಗೆ ಕುರುಕ್ಲು ಮಾಡಿದೀನಿ ತಿನ್ಕೊಂಡು ಹೋಗೋರಂತೆ ಬಂದೆ. ಇರಿ ಕುರುಕ್ಲು ಅಂದ್ರೆ ಏನಣ್ಣ ಕುರುಕ್ಲು, ಏನ್ ಹೇಳು? ಚಕ್ಲಿಯ ಚಕ್ಲಿ ನಿಪ್ಪಿಟ್ಟು. ಓ ಚಕ್ಲಿ ಮಾಡಿದೆಯಾ, ನೀ ಚೆನ್ನಾಗಿ ಮಾಡ್ತಿ ಕಣ್ ತಗಬ. ಚಕ್ಲಿ ಉಚ್ಚಳ ಎಲ್ಲ ಹಾಕ್ಬಿಟ್ಟು ಮಾಡ್ತೀಯ ಅಲ್ವಾ, ಉಚ್ಚಳ ಎಲ್ಲ ಎಳ್ಳು ಎಳ್ಳು ಎಳ್ಳು ಎಳ್ಳು. ಹಾ ಚೆನ್ನಾಗಿ ಮಾಡ್ತೀಯ ಕಣ್ ತಗಬ, ಚೀಲನೇ ಕೊಟ್ಬಿಡು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ಸಿ ಹೇಮಕುಮಾರ್, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ 23 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹೈನು ರಾಸುಗಳ ನಿರ್ವಹಣೆಯನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿಯಾಗಿರುವ ಡಾಕ್ಟರ್ ರಕ್ಷಿತ್ ರಾಜ್ ಅವರೊಂದಿಗೆ ಸಂದರ್ಶನ. ಬೇಸಿಗೆ ಜಾಸ್ತಿ ಆದಾಗ, ತಾಪಮಾನ ಜಾಸ್ತಿ ಆದಾಗ ಈ ಶಾಖದ ಒತ್ತಡವನ್ನು ನಾವು ಅನುಭವಿಸ್ತೀವಿ. ಸಾಮಾನ್ಯ ಒಂದು ರಾಸು ಅಂದರೆ, ಈಗ ನಮ್ಮ ವಿದೇಶಿ ತಳಿಗಳಿಗೆ ಬರೋದಾಯಿತು ಅಂತಂದರೆ 20-24 degrees Celsius ಅವು ಭಾಳ ಆರಾಮಾಗಿ ಥರ್ಮೋ ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ ಅವು ಇರ್ತವೆ. ನಮ್ಮ ಭಾಗದಲ್ಲಿ ಮಿಶ್ರತಳಿ ಹಸುಗಳು ಇರೋಂಥದ್ದು, ಮಿಶ್ರತಳಿ ಹಸುಗಳು ಮತ್ತು ದೇಸಿ ಹಸುಗಳು ಇವೆ. ಈ ದೇಸಿ ಹಸುಗಳು 30-33 degrees ಟೆಂಪರೇಚರ್ ಹೋದರೂ ಕೂಡ ಅವು ತಡ್ಕೊಳ್ತವೆ. ಮೇ 24 ಮಂಗಳವಾರ ಕೃಷಿ ಬದುಕಿನಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಕುರಿತು ಬಿಳಿಗಿರಿ ರಂಗನಬೆಟ್ಟ ಎರಕನಗದ್ದೆ ಪೋಡಿನಲ್ಲಿ ಕಾಫಿ ಹಾಗೂ ಕಾಳುಮೆಣಸಿನ ಕೃಷಿ ನಡೆಸುತ್ತಿರುವ ಅಚ್ಚುಗೇಗೌಡ ಅವರೊಂದಿಗೆ ಮಾತುಕತೆ. ಮಣಚು ಕಾಫಿನೂ ತಿಂತವೆ, ಮಣಚನೂ ತಿಂತವೆ, ಎರಡು ಫಸಲನೂ ತಿಂತವೆ. ಅದರಲ್ಲಿ ಹಂದಿನೂ ತಿನ್ಬೋದು, ಮತ್ತು ಬೇರೆ ಪ್ರಾಣಿಗಳಿಗೂ ತಿಂತವೆ ಸರ್. ಆದರೆ ಅವು ತಿನ್ನೋಕೆ ನಾವು ಎಲ್ಲ ಪೂರ್ತಿ ನಮಗವೇ ಸಿಕ್ಕಬೇಕಾಗನ್ನೋದೇನಿಲ್ಲ, ಅವು ತಿಂದ್ಬಿಟ್ಟು ಮಿಕ್ಕದ್ದನ್ನು ನಾವು ಫಸಲ ತಗೊಳ್ತೀವಿ ಸರ್. ಮೇ 25 ಬುಧವಾರ ಕೃಷಿ ವಿಜ್ಞಾನ ಅಧ್ಯಯನಕ್ಕೆ ಇರುವ ಅವಕಾಶಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಡಿಪ್ಲೊಮಾ ವಿಭಾಗದ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಎಂಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಇದರಲ್ಲಿ ನಮ್ಮದು ಮುಖ್ಯವಾಗಿ ಇರತಕ್ಕಂಥದ್ದು ಕೃಷಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು, ಅದರಲ್ಲೂ ಸಂಶೋಧನೆ ಇರ್ಬೋದು, ರೈತ ಪರವಾದಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡಿಡ್ತಕ್ಕಂಥದ್ದಿರ್ಬೋದು, ಮತ್ತು ರೈತಾಪಿಜ ಮಕ್ಕಳ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಅದರ ಶಿಕ್ಷಣದಲ್ಲಿ ನಾವು ವಿಶೇಷವಾಗಿ ನಮ್ಮ ಕೃಷಿ ವಿಷಯದಲ್ಲಿ ಬೆಂಗಳೂರಿನಿಂದ ಬಿಎಸ್ಸಿ ಕೃಷಿಯನ್ನು ಕೊಡ್ತಾ ಇದ್ದೇವೆ, ಎಂಎಸ್ಸಿ ಕೃಷಿಯನ್ನು ಕೊಡ್ತಾ ಇದ್ದೇವೆ. ಮೇ 26 ಗುರುವಾರ ಪೌಷ್ಟಿಕ ಕೈತೋಟದ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಶ್ರೀಮತಿ ನೇತ್ರಾವತಿ ಎತ್ತಿನಮನಿ ಅವರೊಂದಿಗೆ ಸಂದರ್ಶನ. ಮೊದಲೆಲ್ಲ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಒಂದು ಹಿತ್ತಲು ಅಂತ ಇರ್ತಿತ್ತು, ಅಲ್ಲಿ ಮನೆ ಮುಂದೆ ಆಗಲಿ ಅಥವಾ ಹಿಂದೆ ಜಾಗದಲ್ಲಿ ಅವರು ಒಂದು ಕೈತೋಟ ಮಾಡ್ಕೊಳ್ತಿದ್ರು, ಅಂದರೆ ತಮ್ಮ ಮನೆಗೆ ಬೇಕಾಗುವಂಥ ತರಕಾರಿಗಳನ್ನು ತಾವೇ ಬೆಳ್ಕೊಳ್ತಿದ್ರು. ಅದ್ರ ಜೊತೆಗೆ ಒಂದು ಈ ಕರ್ಬೇವಿನ ಗಿಡ ಇರ್ತಿತ್ತು, ಮತ್ತು